ಮಹೇಶ್ ಅವರೇ ನಮಸ್ಕಾರ. ನಮಸ್ಕಾರ. ಮಂಜು ಅವರೇ ತಮಗೂ ನಮಸ್ಕಾರ. ನಮಸ್ತೆ ಸರ್. ತಾವಿಬ್ಬರು ಇವತ್ತು ರೈತ ಉತ್ಪಾದಕ ಕಂಪನಿಗಳಲ್ಲಿ ಹಣಕಾಸಿನ ನಿರ್ವಹಣೆಯನ್ನು ಯಾವ ರೀತಿ ಮಾಡಬೇಕು, ಏನೇನು ರೆಕಾರ್ಡ್ಸ್ಗಳನ್ನು ಅವರು ಇಟ್ಕೋಬೇಕಾಗತ್ತೆ, ಚಾರ್ಟೆಡ್ ಅಕೌಂಟೆಂಟ್ಗಳ ಒಂದು ಪಾತ್ರ ಏನು, ಆಡಿಟರ್ಗಳನ್ನೇನಾದರೂ ಅವರು ನೇಮಿಸ್ಕೋಬೇಕಾಗ್ತದ, ಹೀಗೆ ಒಂದು ರೈತ ಉತ್ಪಾದಕ ಕಂಪನಿಯ ಹಣಕಾಸು ನಿರ್ವಹಣೆಗೆ ಸಂಬಂಧಪಟ್ಟಂತೆ ವಿಚಾರಗಳನ್ನು ತಿಳಿಸ್ಕೊಡ್ಬೇಕು. ನಮಸ್ಕಾರ. ಇದು ನಾವೇನು ರೈತ ಉತ್ಪಾದಕ ಕಂಪ್ನಿಗಳು ಅಥವಾ ಏನು ಫಾರ್ಮರ್ ಪ್ರೊಡ್ಯೂಸರ್ ಕಂಪ್ನಿ ಅಂತ ಏನು ಹೇಳ್ತೀವಿ, ಇದು ಅದು ಹಣಕಾಸಿನ ನಿರ್ವಹಣೆ ಅನ್ನೋದು ವಿಚಾರ ಬಂದಾಗ ಪ್ರತಿಯೊಂದು ಕಂಪ್ನಿಗಳು ಅವ್ರದ್ದು ಲೆಕ್ಕ ಪುಸ್ತಕಗಳನ್ನು ಇಟ್ಕೊಳ್ಳೇಬೇಕು ಕಂಪಲ್ಸರಿ. ಕಂಪ್ನೀಸ್ ಆ್ಯಕ್ಟ್ ಇದೆ 2013 ಆ್ಯಕ್ಟು, ಅದ್ರ ಪ್ರಕಾರನೇ ಎಲ್ಲ ಕಂಪ್ಲೀಟಾಗಿ ಮೇಂಟೈನ್ ಮಾಡಬೇಕು. ಮೊದಲು ಏನಿತ್ತು, ಕೋಆಪ್ರೇಟಿವ್ ಮಾಡೆಲ್ ಇತ್ತು. ಕೋಆಪ್ರೇಟಿವ್ ಮಾಡೆಲು ಕಂಪ್ನೀಸ್ ಆ್ಯಕ್ಟಲ್ಲಿ ಇರಲಿಲ್ಲ. ಆ ಮಾಡೆಲ್ನ ಫಸ್ಟು 2003 ಫಸ್ಟು 1956 ಆ್ಯಕ್ಟಲ್ಲಿ ತೊಗೊಬಂದರು. ಅದನ್ನು ನೆಕ್ಸ್ಟು ಇಂಪ್ರೂವ್ ಮಾಡ್ಕೊಬಂದಿದ್ದಾರೆ. ಈ ಇಲಾಖೆ ಏನಾಗುತ್ತೆ, ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸಲ್ಲಿ ಒಡೆ ಬರುತ್ತೆ. ತುಂಬ ಕಂಪ್ಲೇನ್ಸಸ್ ಇರುತ್ತೆ. ನಮ್ಮ ಕೋಆಪ್ರೇಟಿವ್ ಸೆಕ್ಟರ್ ಕಂಪೇರ್ ಮಾಡೋದಕ್ಕಿಂತ ಸ್ವಲ್ಪ ಜಾಸ್ತಿ ಕಂಪ್ಲೇನ್ಸಸ್ ಇರುತ್ತೆ. ಬಟ್ ಎಲ್ಲ ಕಂಪ್ಲೇನ್ಸಸ್ಸು ಆನ್ಲೈನು, ಸೊ ಯಾವುದು ಆಫ್ಲೈನ್ ಇರೋಲ್ಲ. ಎಲ್ಲ ಆನ್ಲೈನು, ಕಂಪ್ಯೂಟ್ರಲ್ಲಿ ಕೂತ್ಕೊಂಡು ನಿಮ್ಮ ಸಿಸ್ಟಮಲ್ಲಿ ಕೂತ್ಕೊಂಡು ಮಾಡೋಂಥ ಕೆಲಸ. ಈ ಹಣಕಾಸಿನ ನಿರ್ವಹಣೆಗೆ ಬಂದಮೇಲೆ ನಮ್ಮ ಪ್ರಕಾರ ಎಲ್ಲಕ್ಕಿಂತ ಇದು ಸುಲಭವಾದ ಕೆಲಸ ಹಣಕಾಸಿನ ನಿರ್ವಹಣೆ ಮಾಡೋವಂಥದ್ದು. ಯಾಕೆಂದರೆ ಹಣಕಾಸು ತರೋದು ಕಷ್ಟ, ನಾವು ತರೋದ್ರ ಮಾತಾಡ್ತಿಲ್ಲ, ದುಡ್ಡು ಏನು ಬರುತ್ತೆ ಅದನ್ನು ಹೆಂಗೆ ನಿರ್ವಹಣೆ ಮಾಡೋದು ಅದು ಭಾರಿ ಈಸ್ ಅ ಫಸ್ಟ್ ಮಾರ್ಟಮ್ ಅನಾಲಿಸಿಸ್ ಅಷ್ಟೇ. ಅಂದರೆ ಅದೇ ಕಷ್ಟ ಅಂತಾರಲ್ಲ ಸರ್ ಎಲ್ಲರೂ, ಅದು ಅವ್ರದ್ದು ಮಿಸ್ಕನ್ಸೆಪ್ಷನ್, ಅದು ತಪ್ಪು ಗ್ರಹಿಕೆ. ಯಾಕೆಂದರೆ ಯಾವುದೋ ಒಂದು ಬಿಸ್ನೆಸ್ ಮಾಡಬೇಕು, ಒಂದು ಕಸ್ಟಮರ್ ತರಬೇಕು, ಅದು ಆ್ಯಕ್ಚುಲಿ ಕಷ್ಟ. ಬಟ್ ಇಲ್ಲಿ ಬಂದಿರೋ ದುಡ್ಡನ್ನು ನಾವು ಲೆಕ್ಕ ಇಟ್ಕೊಳ್ಳೋದಂತೂ ಅದರಷ್ಟು ಕಷ್ಟ ಇರಲ್ಲ. ವೆರಿ ಸಿಂಪಲ್. ಅದಕ್ಕೆ ನಾವೇಂತೀವಿ, ಇದು ಅಕೌಂಟಿಂಗ್ ಈಸ್ ಎ ಪೋಸ್ಟ್ ಮಾರ್ಟಮ್ ಅನಾಲಿಸಿಸು. ಸೊ ಎಲ್ಲ ಟ್ರಾನ್ಸಾಕ್ಷನ್ ಆದಮೇಲೆ ಮಾಡೋವಂಥ ಕೆಲಸ. ಏನು ಈಗ ಕಂಪ್ನೀಸ್ ಆ್ಯಕ್ಟಲ್ಲಿ ಇಂತಿಂಥ ಬುಕ್ಸನ್ನೇ ಮೇಂಟೈನ್ ಮಾಡಬೇಕಂತ ಇದೆ, ಆ ಬುಕ್ಸನ್ನೆಲ್ಲ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು. ಕೆಲವು ಪೂರ್ವಕವಾಗಿ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟಿವ್ ಇರುತ್ತೆ. ಈಗ ಪ್ರೊಡ್ಯೂಸರ್ ಕಂಪ್ನಿಗಳು ಅವರು ಲಾಭ ಗಳಿಸಿರಲಿ ಗಳಿಸ್ದೇ ಇರಲಿ, ಪ್ರತಿಯೊಬ್ಬರು ಸಹ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸನ್ನು ಫೈಲ್ ಮಾಡಲೇಬೇಕು ಕಂಪ್ನಿ ವತಿಯಿಂದ. ಸೊ ಇರ್ರೆಸ್ಪೆಕ್ಟಿವ್ ಆಫ್ ದೇರ್ ಪ್ರಾಫಿಟ್ಸ್ ಆರ್ ಲಾಸಸ್ ಮಾಡಲೇಬೇಕು. ಸೊ ಅಲ್ಲಿ ಇನ್ಕಮ್ ಟ್ಯಾಕ್ಸ್ ಬಂದಮೇಲೆ ಅವರು ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ನೂ ನೋಡ್ಕೋಬೇಕು. ಆಮೇಲೆ ಕೆಲವಿಗೆ ಜಿ ಎಸ್ ಟಿ ಬರುತ್ತಾ ಅದನ್ನು ಚೆಕ್ ಮಾಡ್ಕೋಬೇಕು ಅವರು. ಯಾಕೆಂದರೆ ಜಿ ಎಸ್ ಟಿಲೆಲ್ಲ ನಿಮಗೆ ನೋಟಿಸ್ ಕೊಡೋಕ್ಕೆ ಈಗ ಪ್ರೆಸೆಂಟ್ 4 ವರ್ಷ ಟೈಮ್ ಇರುತ್ತೆ. ಮೊದಲು 3 ವರ್ಷ 5 ವರ್ಷ ಆಯಿತು, ಈಗ ಆ್ಯಸ್ ಆಫ್ ನಾವು 2024-25 4 ಇಯರ್ಸ್ವರೆಗೂ ಟೈಮ್ ಇರುತ್ತೆ ನೋಟಿಸ್ ಕೊಡೋಕ್ಕೆ. ನೀವು ಇವಾಗೇನೋ ತಪ್ಪು ಮಾಡಿ 3 ವರ್ಷ 4 ವರ್ಷ ಆದಮೇಲೆ ನೋಟಿಸ್ ಬಂದುಬಿಟ್ರೆ ಇಂಟ್ರೆಸ್ಟ್ ಎಲ್ಲ ಪೋರ್ಷನ್ ಜಾಸ್ತಿ ಬಂದುಬಿಡುತ್ತೆ, 18% ಪರ್ ಆ್ಯನಮ್ ಇಂಟ್ರೆಸ್ಟು. ಅದಕ್ಕೆ ಸಾಮಾನ್ಯವಾಗಿ ಕಂಪ್ನಿಗಳಿಗೆ ಕಂಪ್ನೀಸ್ ಆ್ಯಕ್ಟಲ್ಲಿ ಕಂಪಲ್ಸರಿ ಚಾರ್ಟರ್ಡ್ ಅಕೌಂಟೆಂಟ್ನ ಅವ್ರ ಆಡಿಟರ್ನೇ ಆಗಿ ಇಟ್ಕೋಬೇಕು ಅಂತ ಇರುತ್ತೆ. ಜನರಲ್ಲಿ ಏನು ಮಾಡ್ತಾರೆ, ಇವೆಲ್ಲ ಸಾಮಾನ್ಯ ಗ್ರಾಮೀಣ ಪ್ರದೇಶದಲ್ಲಿರುತ್ತೆ, ಅವ್ರಿಗೆ ಈ ಚಾರ್ಟರ್ ಅಕೌಂಟೆಂಟ್ಸನ್ನು ಹೋಗಿ ಮೀಟ್ ಮಾಡೋವಂಥದ್ದು ಅಥವಾ ಅಕ್ಸೆಸಿಬಿಲಿಟಿ ಏನು ಹೇಳ್ತೀವಿ ಅದು ಸ್ವಲ್ಪ ಕಡಿಮೆ ಇರುತ್ತೆ. ಟ್ರಾನ್ಸಾಕ್ಷನ್ ಎಲ್ಲ ಮುಗಿಸಿ ಕೊನೆಗೆ ಅವ್ರ ಹತ್ರ ಹೋಗ್ತಾರೆ, ಅವಾಗೆಲ್ಲ ಆಗೋಗ್ಬಿಟ್ಟಿರ್ತದೆ, ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ಏನಪ್ಪ ಅಂತ ಒಂದು ಅವರಿಗೆ ನಮ್ಮದು ಅಡ್ವೈಸು ಅಂದರೆ, ಟ್ರಾನ್ಸಾಕ್ಷನ್ ಮಾಡೋಕ್ಕಿಂತ ಮೊದಲು ಕೇಳ್ಕೊಂಡು ಮಾಡಬೇಕು. ಯಾಕೆಂದರೆ ಆಡಿಟರ್ ಮೊದಲೇ ಗೊತ್ತಿರ್ತದೆ, ಪ್ರತಿಯೊಂದು ಜನರಲ್ ಬಾಡಿ ಮೀಟಿಂಗಲ್ಲಿ ಕಂಪಲ್ಸರಿ ಆಡಿಟರ್ ಅಪಾಯಿಂಟ್ ಮಾಡಲೇಬೇಕು. ಈ ಜನರಲ್ ಬಾಡಿ ಮೀಟಿಂಗ್ ಆಗಿದೆ ಅಂದರೆ ಇವತ್ತು ಆಡಿಟರ್ ಅಪಾಯಿಂಟ್ ಆಗಿರ್ತಾನೆ. ಸೊ ಕಂಪ್ನಿಗೆ ಗೊತ್ತು ಯಾರು ನಮ್ಮ ಸಿ ಎ ಅಂತ. ಸೊ ಅವನು ಈಗ ಸೆಪ್ಟೆಂಬರಲ್ಲಿ ಜನರಲ್ ಬಾಡಿ ಆಗುತ್ತೆ, ಸೆಪ್ಟೆಂಬರಲ್ಲೇ ಗೊತ್ತಾಗಿದೆ 24-25 ಯಾರು ಆಡಿಟರ್ ಅಂತ. ಸೊ ಅವನನ್ನು ಮೊದಲೇ ಕೇಳ್ಕೊಂಡು ಮಾಡಿಬಿಟ್ರೆ ತುಂಬ ಏನಾಗುತ್ತೆ, ಕಂಪ್ಲೇನ್ಸಸ್ಸು ಎಲ್ಲ ಈಸಿಯಾಗುತ್ತೆ. ಅದೇ ನಾನ್ ಕಂಪ್ಲೇನ್ಸಸ್ಗೆ ಲೇಟ್ ಫೀ ಮತ್ತು ಅವೆಲ್ಲ ಇರಲ್ಲ. ಬುಕ್ಸಲ್ಲಿ ಏನೇನಿದೆ ಬರೋದಂತೂ ಸಾಮಾನ್ಯವಾಗಿ ಕ್ಯಾಶ್ ಬರುತ್ತಾ, ಕ್ಯಾಶ್ ಬುಕ್ ಮೇಂಟೈನ್ ಇಟ್ಕೋಬೇಕು. ಒಂದು ಮೇಯ್ನಾಗಿ ಕಂಪ್ನಿಗಳು ಕ್ಯಾಶ್ ಬುಕ್ ಮೇಂಟೈನ್ ಮಾಡಿಬಿಟ್ರೆ 90% ಆಫ್ ದಿ ಪ್ರಾಬ್ಲಮ್ ಏನಾಗುತ್ತೆ ಸಾಲ್ವ್ ಆಗ್ಬಿಡುತ್ತೆ. ಕೆಲವರಿಗೆ ಈಗ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ಸ್ ಇರ್ತಾರೆ, ಅವನಿಗೆ ಡ್ಯೂಟಿ ಅದೇನು ಬುಕ್ಸ್ ಎಲ್ಲ ಏನು ಮೇಂಟೈನ್ ಮಾಡೋವಂಥದ್ದು. ಅದಕ್ಕೋಸ್ಕರನೇ ಕಂಪಲ್ಸರಿ ಏನು ಎಲ್ಲ ಪ್ರೊಡ್ಯೂಸರ್ ಕಂಪ್ನಿಗಳು ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ಸನ್ನು ಕಂಪಲ್ಸರಿ ಅಪಾಯಿಂಟ್ ಮಾಡ್ಕೊಳ್ಳೇಬೇಕು. ಅವನು ಎಲ್ಲ ಇದು ಬರೀ ಕ್ಯಾಶ್ ಬುಕ್ ಆಮೇಲೆ ಪ್ರತಿಯೊಂದಕ್ಕೂ ವೋಚರ್ ಇರಬೇಕು. ನಾವೇನೋ ಪರ್ಚೇಸ್ ಮಾಡಿದ್ದೀನಿ, ಪರ್ಚೇಸ್ ಮಾಡೋಕೆ ನನ್ನ ಹತ್ರ ವೋಚರ್ ಇರಬೇಕು. ಕೆಲವರು ದುಃಖ ಕೊಟ್ಬಿಟ್ಟಿರ್ತಾರೆ, ಅವ್ರ ಹತ್ರ ಏನು ದಾಖಲೆನೇ ಇರಲ್ಲ. ಅದಕ್ಕೆ ಯಾಕೆಂದ್ರೆ ಸಾರ್ವಜನಿಕ ಸಂಸ್ಥೆ ಇವೆಲ್ಲ, ಅಂದರೆ ಷೇರುದಾರದ್ದು ಇದೆಲ್ಲ. ನಾಳೆ ಬೋರ್ಡು ಅವ್ರಿಗೆಲ್ಲ ಆನ್ಸರಬಲ್ ಜನರಬಾಡಿ ಮೀಟಿಂಗಲ್ಲಿ, ಅದನ್ನೆಲ್ಲ ದಾಖಲೆಗಳು ಭಾರಿ ಇಂಪಾರ್ಟೆಂಟ್ ಇಲ್ಲಿ. ಅದೇ ರೀತಿ ಯಾವುದೇ ಪೇಮೆಂಟ್ ಮಾಡಬೇಕಾದ್ರೂ 10,000 ಜಾಸ್ತಿ ಇದ್ದರೆ ಕ್ಯಾಶಲ್ಲಿ ಮಾಡಬಾರ್ದು. ಕೆಲವು ಎಕ್ಸೆಪ್ಷನ್ಸ್ ಇರುತ್ತೆ, ಎಕ್ಸೆಪ್ಷನ್ಗೆಲ್ಲ ಹೋಗೋದು ಬೇಡ. ಜನ್ರಲಿ ಇವಾಗೆಲ್ಲ ಡಿಜಿಟಲ್ ಪೇಮೆಂಟು ಎಲ್ಲ ತುಂಬ ಫಾಸ್ಟ್ ಆಗಿದೆ, ಎಲ್ಲ ಹತ್ರ ಇರುತ್ತೆ. ಸೊ ಜನ್ರಲಿ ಯಾವುದೇ ಎಕ್ಸ್ಪೆಂಡಿಚರನ್ನು ಅಥವಾ ಅಸೆಟ್ಸನ್ನು ನೀವು ಪರ್ಚೇಸ್ ಮಾಡೋದಿದ್ರೆ 10,000 ಅದಕ್ಕಿಂತ ಜಾಸ್ತಿ ಏನಾರೇ ಅದು ವ್ಯಾಲ್ಯೂ ಇದ್ದರೆ ಅದನ್ನು ಯಾವತ್ತೂ ಕ್ಯಾಶಲ್ಲಿ ಮಾಡಬಾರ್ದು. ಎನಿ ಮೋಡ್ ಅದನ್ನು ಕ್ಯಾಶ್ ಅಂತಾರೆ. ನೀವು ಯು ಪಿ ಐ ಮಾಡಿ, ಕ್ಯೂ ಆರ್ ಕೋಡ್ ಮಾಡಿ, ಚೆಕ್ಕಲ್ಲಿ ಕಳಿಸಿ, ಕ್ರಾಸ್ವರ್ಡ್ ಚೆಕ್, ಅಕೌಂಟ್ ಪೇಯಿ, ಆ ಥರ ಮಾಡಬೇಕಾಗತ್ತೆ. ಅದೊಂದು ಎಲ್ಲ ಈ ಕಂಪ್ನಿಗಳು ತುಂಬ ಗಮನ ಇಟ್ಕೋಬೇಕು. ಕ್ಯಾಶಲ್ಲಿ ಅದು ಸೇಲ್ಸ್ ಮಾಡ್ಬೇಕಾದ್ರೆ ಏನೋ ಏನೋ ಒಂದು ಇವತ್ತು ಒಂದು ಸಾವಿರ ರೂಪಾಯಿ ಕಸ್ಟಮರ್ಗೆ 300,000 ರೂಪಾಯಿ ಸೇಲ್ 269 ಇವಾಗ 269 ಎಸ್ ಟಿ ಅಂತ ಒಂದು ಸೆಕ್ಷನ್ ಇದೆ ಇನ್ಕಮ್ ಟ್ಯಾಕ್ಸಲ್ಲಿ. ಸೊ ಯಾರೂ ಇಂಡಿಯಾದಲ್ಲಿ ಗೂಡ್ಸನ್ನು 200,000 ಡಬ್ಬ ಕ್ಯಾಶಿ ಮಾರಂಗಿಲ್ಲ, ಅದು ಪ್ರಾಹಿಬಿಟೆಡ್. ಈಗ ತುಂಬ ಜನಕ್ಕೆ ಗೊತ್ತಿಲ್ಲ ಏನು ಅದು ವೈಲೇಷನ್ ಮಾಡಿದ್ರೆ ಪೆನಾಲ್ಟಿ ಗೊತ್ತಾ, 100% ಆಫ್ ದಿ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಸೆಲ್ಲರ್ಗೆ, ಹೌದಾ, ಬೈಯರ್ಗಲ್ಲ. ನೀವು ಸುಮ್ಮನೆ ಟೆಸ್ಟ್ ಮಾಡಿದ್ರೆ ಒಂದು ಜ್ಯುವೆಲರಿ ಅಂಗಡಿ ಹೋಗಿ ಬೈ ಮಾಡಿ 400,000 ರೂಪಾಯಿ ಇದ್ರೆ ಕ್ಯಾಶ್ ಕೊಡ್ತೀನಿ ಅಂತ ಕೇಳಿ ತೊಗೊಳಲ್ಲ ಅವರು. ಯಾಕೆಂದ್ರೆ ಇಟ್ಸ್ ಇಂಡಿಯಾದಲ್ಲಿ 200,000 ಡಬ್ಬ ಏನು ಮಾರಂಗಿಲ್ಲ. ಇದು ಅದೇ ನಾವು ಯಾವುದೋ ಮಾರ್ತಾ ಇದ್ದೀವಿ ಒಬ್ಬನೇ ಕಸ್ಟಮರ್ಗೆ, ಒಂದೇ ಸಿಂಗಲ್ ಬಿಲ್ಲು 300,000 ರೂಪಾಯಿ ಆಗಿದೆ, ಅವ್ನು ಕ್ಯಾಶ್ ಕೊಟ್ಟಂತ ತೊಗೋಬಾರ್ದು. ಎನಿ ಮೋಡ್ ಅದರ್ ದನ್ ಕ್ಯಾಶ್. ಓಕೆ, ನಮ್ಮದೇ ಕ್ಯೂ ಆರ್ ಕೋಡ್ ಇರ್ತದೆ ಬೇಕಾದ್ರೆ ಕಂಪ್ನಿದು, ಅಲ್ಲಿ ಟ್ರಾನ್ಸ್ಫರ್ ಮಾಡಿ. ಇಲ್ಲ ಅಕೌಂಟ್ ಪೇಯಿ, ಕ್ರಾಸ್ವರ್ಡ್ ಚೆಕ್ ಅಥವೇನೋ ಡಿಮ್ಯಾಂಡ್ ಡ್ರಾಫ್ಟ್ ತೊಗೊಳ್ಳಿ, ಅಥವಾ ನೆಟ್ ಬ್ಯಾಂಕಿಂಗಲ್ಲಿ ಆರ್ ಟಿ ಜಿ ಎಸ್ ಮಾಡಿಸ್ಕೊಳ್ಳಿ. ಇವೆಲ್ಲ ಏನಾಗುತ್ತೆ, ಟ್ರಾನ್ಸಾಕ್ಷನ್ ಮಾಡಿ ಆದಮೇಲೆ ಬಂದುಬಿಟ್ರೆ ಸರಿ ಮಾಡೋಕ್ಕಾಗಲ್ಲ. ಈಸ್ ಆಲ್ರೆಡಿ ಏನಾಗಿರುತ್ತೆ, ಟ್ರಾನ್ಸಾಕ್ಷನ್ನು ಅದು ಮುಗ್ದೋಗ್ಬಿಟ್ಟಿರ್ತದೆ. ತುಂಬ ಜನ 100% ಪೆನಾಲ್ಟಿ ಅದಕ್ಕೆ, ಸಿವಿಯರ್, ವೆರಿ ಸಿವಿಯರ್. ನೋಡಿ ಮಂಜು ಅವರೇ, ನೀವು ರೈತ ಉತ್ಪಾದಕ ಕಂಪನಿಗಳ ಜೊತೆ ಕೆಲಸ ಮಾಡಿದರೆ ನಿಮ್ಮ ಅನುಭವಗಳನ್ನು ಒಂಚೂರು ಹಂಚಿಕೊಳ್ಳಿ. ನಾವು ತುಂಬ ಅಂದರೆ ಒಂದು 25 ಪ್ರೊಡ್ಯೂಸರ್ ಕಂಪ್ನಿಗಳದ್ದು ಆಡಿಟ್ ಅಥವಾ ಲೆಕ್ಕ ನಿರ್ವಹಣೆ ಅಥವಾ ವಿವಿಧ ಸರ್ವಿಸಸ್ನ ಕೊಟ್ಟಿದ್ದೀವಿ ಅವ್ರಿಗೆ. ನಾವು ಅಲ್ಲಿ ಚಾಲೆಂಜಸ್ ಅಂತಂದರೆ ತುಂಬ ಪ್ರೊಡ್ಯೂಸರ್ ಕಂಪ್ನಿದು ಬೋರ್ಡ್ ಅಥವಾ ಯಾರು ಮ್ಯಾನೇಜ್ಮೆಂಟ್ ಪೊಸಿಷನಲ್ಲಿ ಇರ್ತಾರೆ ಅವ್ರುಗಳೆಲ್ಲ ಸಾಮಾನ್ಯವಾಗಿ ಗ್ರಾಮೀಣ ಭಾಗ ಅಥವಾ ಕಡಿಮೆ ವಿದ್ಯಾರ್ಹತೆ ಹೊಂದಿರ್ತಾರೆ. ಸೊ ಅವ್ರುಗಳಲ್ಲಿ ಈ ಕಾನೂನಿನ ತಿಳುವಳಿಕೆನ ನಾವು ತಿಳಿಸ್ಕೊಡೋದು ಮತ್ತು ಅದನ್ನು ಪಾಲನೆ ಮಾಡೋ ಥರ ನಾವು ಅವ್ರಿಗೆ ತಿಳುವಳಿಕೆ ಹೇಳಿ ಅದನ್ನು ಫಾಲೋಅಪ್ ಮಾಡೋದನ್ನೇ ಒಂದು ಚಾಲೆಂಜ್ ಆಗಿರುತ್ತೆ. ಅದರ ಜೊತೆಗೆ ಅವರ ಆಸಕ್ತಿಗಳು ಮತ್ತು ಇದೆಲ್ಲ ಅವರು ಪ್ರೊಡ್ಯೂಸರ್ ಕಂಪ್ನಿಗಳಿಗೆ ಕೆಲಸ ಮಾಡೋದ್ರ ಒಳಗಡೆ ಇರುತ್ತೆ ಹೊರತು ಈ ಲೆಕ್ಕ ನಿರ್ವಹಣೆ ಕಾನೂನಲ್ಲಿ ಏನೇನು ವಿಧಾನಗಳು ಹೇಳ್ತಾರೆ ಅದನ್ನು ಪಾಲನೆ ಮಾಡಿ ಅಂತಂದರೆ ಅದ್ರ ಕಡೆ ಗಮನ ಕೊಡೋದು ಕಮ್ಮಿ. ಉದಾಹರಣೆಗೆ ನಾನು ಹೇಳಬೇಕು ಅಂತಂದರೆ ಯಾವುದೇ ಟ್ರಾನ್ಸಾಕ್ಷನ್ಸ್ಗೂ ನೀವು ದಾಖಲಾತಿ ಮೇಂಟೈನ್ ಮಾಡಿ, ರಿಯಲ್ ಟೈಮಲ್ಲಿ ದಾಖಲಾತಿ ಮೇಂಟೈನ್ ಮಾಡಿ ಅಂತ ಹೇಳ್ತೀವಿ. ಯಾವುದೋ ಒಂದು ಟ್ರಾನ್ಸಾಕ್ಷನ್ ಆಗ್ತಾ ಇದೆ ಅಂದರೆ ಅವತ್ತೇ ರಸೀದಿ ಅರಿಯೋದಿರ್ಬೋದು ಅಥವಾ ಸೇಲ್ ಬಿಲ್ ಅರಿಯೋದಿರ್ಬೋದು, ಅದಕ್ಕೆ ಸಂಬಂಧಪಟ್ಟ ಅಗ್ರಿಮೆಂಟ್ಗಳು ಮಾಡ್ಕೊಂಡಿರೋದಿರ್ಬೋದು. ಸೊ ಇದನ್ನೆಲ್ಲನೇ ರಿಯಲ್ ಟೈಮಲ್ಲಿ ಮಾಡೋದಿಲ್ಲ, ಅದನ್ನು ಲೇಟಾಗಿ ರಿಯಲ್ ಟೈಮಲ್ಲಿ ಮಾಡಿಸೋದು ಕಷ್ಟಕರವಾಗಿರುತ್ತೆ. ಜೊತೆಗೆ ಇನ್ನೂ ಒಂದು ವಿಧಾನದಲ್ಲಿ ಹೇಳಬೇಕು ಅಂದರೆ ಈ ದಾಖಲೆಗಳನ್ನ ಮೇಂಟೈನ್ ಮಾಡೋಕ್ಕೆ ಅವ್ರಿಗೆ ಪ್ರಾಪರ್ ಹ್ಯೂಮನ್ ರಿಸೋರ್ಸ್ ಇರೋಲ್ಲ ಅಥವಾ ಟೆಕ್ನಾಲಜಿ ಅವೈಲಬಿಲಿಟಿ ಇರೋಲ್ಲ. ಈಗ ಎಲ್ಲ ಕಂಪನಿಗಳು ಅಥವಾ ಕಮರ್ಷಿಯಲ್ ಬಿಸ್ನೆಸ್ ಮಾಡೋರು ಸಾಫ್ಟ್ವೇರ್ ಅಥವಾ ERP ಮಾಡಿಸೋದು ಕಷ್ಟಕರವಾಗಿರುತ್ತೆ. ಜೊತೆಗೆ ಇನ್ನೂ ಒಂದು ವಿಧಾನದಲ್ಲಿ ಹೇಳಬೇಕು ಅಂದರೆ ಈ ದಾಖಲೆಗಳನ್ನ ಮೇಂಟೈನ್ ಮಾಡೋಕ್ಕೆ ಅವ್ರಿಗೆ ಪ್ರಾಪರ್ ಹ್ಯೂಮನ್ ರಿಸೋರ್ಸ್ ಇರೋಲ್ಲ ಅಥವಾ ಟೆಕ್ನಾಲಜಿ ಅವೈಲಬಿಲಿಟಿ ಇರೋಲ್ಲ. ಈಗ ಎಲ್ಲ ಕಂಪನಿಗಳು ಅಥವಾ ಕಮರ್ಷಿಯಲ್ ಬಿಸ್ನೆಸ್ ಮಾಡೋರು ಸಾಫ್ಟ್ವೇರ್ ಅಥವಾ ERP ಇರುತ್ತೆ, ಅದನ್ನೆಲ್ಲ ಅವ್ರಿಗೆ ಕನ್ಸಲ್ಟೆಂಟ್ಗಳು ಅಥವಾ ಯಾರು ಆಡಿಟ್ಗಳು ಅವರಿಗೆ ಸಹಾಯ ಮಾಡ್ತಾರೆ, ಅದನ್ನು ಮಾಡಲೇಬೇಕು. ಆಮೇಲೆ ಅದಾದಮೇಲೆ ರಿಟರ್ನ್ಸ್ಗಳು ಫೈಲ್ ಮಾಡಬೇಕು. ಎಲ್ಲಿ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸದಲ್ಲೇ ROC ರಿಜಿಸ್ಟರ್ ಆಫ್ ಕಂಪ್ನೀಸ್ ಅಂತೀವಿ. ಈ ಎಲ್ಲ ಕಂಪ್ನಿಗಳೆಲ್ಲ ಬರೋದು ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸು. ಅವರು ಪ್ರತಿಯೊಂದು ಸ್ಟೇಟಲ್ಲೂ ಒಬ್ಬೊಬ್ಬರು ರಿಜಿಸ್ಟ್ರಾರ್ ಇರ್ತಾರೆ. ಅಲ್ಲಿ ಅವರು ನೋಡಲ್ಲ ಅಂದರೆ ಜಸ್ಟ್ ಲೈಕ್ ನಮ್ಮ ಆಡಳಿತ ಬಗ್ಗೆ ನೋಡಲ್ ಆಫೀಸರ್ ಥರ, ಇವರೆಲ್ಲ ಅವ್ರ ಪರ್ವಿಗೆ ಬರೋದು. ಅಲ್ಲಿಗೆ ಫೈಲ್ ಮಾಡಲೇಬೇಕು. ಒಂದು ಆ್ಯನ್ಯುಲ್ ರಿಟರ್ನ್ಸ್ ಅಂತ ಇರುತ್ತೆ, ಆಮೇಲೆ ಆ್ಯನ್ಯುಲ್ ಅಕೌಂಟ್ಸ್ ಇರುತ್ತೆ, ಎರಡು ಫೈಲ್ ಮಾಡಲೇಬೇಕು. ಆಮೇಲೆ ಆಡಿಟರ್ಸ್ ಅಪಾಯಿಂಟ್ಮೆಂಟ್ ಫೈಲ್ ಮಾಡಬೇಕು. ಅವೇನಾಗುತ್ತೆ ಅಂದರೆ ಅವೆಲ್ಲ ಡ್ಯೂ ಡೇಟ್ ಆಗಿಬಿಟ್ರೆ ಇಲ್ಲೆಲ್ಲ ಲೇಟ್ ಫೀ ಸ್ಟಾರ್ಟ್ ಆಗುತ್ತೆ. ಅವಕ್ಕೆ ಯಾವುದು ವೇವರ್ಗೆ ಏನು ಸ್ಕೀಮ್ ಬರೆದ್ರೆ ಮಾತ್ರ ಇರುತ್ತೆ, ಸ್ಕೀಮ್ ಯಾವಾಗಲೂ 10 ವರ್ಷ ಬರುತ್ತೆ. ಇಲ್ಲಾಂದರೆ ಅವ್ರು 1:2 ಕೆಲವೆಲ್ಲ ನೀವು ಲೇಟ್ ಮಾಡಿಬಿಟ್ರೆ 1:10 ಬಂದುಬಿಡುತ್ತೆ. 500 ರೂಪಾಯಿ ಇರುತ್ತೆ ಫಾರ್ಮ್ದು ಫೈಲಿಂಗ್ ಫೀಸು, ಲೇಟ್ ಆಗ್ಬಿಟ್ರೆ 5,000 ಆಗ್ಬಿಡ್ತದೆ ಅದು. ಅದಕ್ಕೆ ಡ್ಯೂ ಡೇಟ್ಸ್ ಅನ್ನೋದು ಭಾರಿ ಇಂಪಾರ್ಟೆಂಟು. ನೀವು ನಿಮ್ಮ ಕನ್ಸಲ್ಟೆಂಟ್ ನಿಮ್ಮ ಆಡಿಟರ್ ಯಾರು ಅಂತ ಮೊದಲೇ ಗೊತ್ತಿರುತ್ತೆ. ಈಗ September 24 ನೀವು ಜನರಬಾಡಿ ಮಾಡಿದ್ದೀರಾ, ನಿಮ್ಮ September 24 ಗೊತ್ತಾಗಿದೆ ನಿಮಗೆ 24-25 ಆಡಿಟರ್ ಯಾರು ಅಂತ. ಸೊ ಅವ್ರ ಜೊತೆ ನೀವು ಸತತವಾಗಿ ಏನು ಒಡನಾಟ ಇಟ್ಕೊಂಡು ಆವಾಗಲೇ ಮಾಡಿಕೊಂಡು ಅಟ್ಲೀಸ್ಟ್ ಜೂನ್ ಜುಲೈಲೆಲ್ಲ ಮುಗಿಸ್ಕೊಬಿಟ್ರೆ ಫೈಲ್ ಮಾಡೋಕ್ಕೆಲ್ಲ ಅವ್ರಿಗೆ ಸಾಕಷ್ಟು ಸಮಯಾವಕಾಶ ಇರುತ್ತೆ, ಲೇಟ್ ಆಗೋಲ್ಲ. ಅದು ಇಂಪಾರ್ಟೆಂಟು. ಮೇನ್ ಇಂಪಾರ್ಟೆಂಟು ಬುಕ್ಸ್ ಮೇಂಟೈನ್ ಮಾಡಬೇಕು. ಆಮೇಲೆ ತುಂಬ ಜನ ಏನು ಮಾಡ್ತಾರೆ, ಸೇಲ್ ಮಾಡ್ತೀವಿ. ಸೇಲ್ ಮಾಡಿದಾಗ ಏನಾಗುತ್ತೆ, ಇವಾಗ ಕಂಪ್ನಿಗಳು ಗೂಡ್ಸ್ಗಳಲ್ಲಿ ಸರಕುಗಳಲ್ಲಿ ವ್ಯವಹಾರ ಮಾಡ್ತಾಯಿರ್ತಾರೆ. ಏನು ಹೇಳ್ತೀಗ ಅವರು GST ಕಾಯ್ದೆ ಅದನ್ನು ಚೆಕ್ ಮಾಡ್ಕೋಬೇಕು, ನಾನು ಮಾಡ್ತಿರೋದಕ್ಕೆ GST ಬರುತ್ತಾ ಬರಲ್ವಾ ಅಂತ. ಒಂದೊಂದು ಪ್ರಾಡಕ್ಟ್ಗೂ ಬೇರೆ ಬೇರೆ ಥರ ಇರ್ತದೆ, ಅದನ್ನು ಕನ್ಫರ್ಮ್ ಮಾಡ್ಕೋಬೇಕು. ಅವ್ರಿಗೆ CA ಕೇಳಬೇಕು, ಅವ್ರದ್ದು ರೈಟಿಂಗಲ್ಲಿ ತೊಗೋಬೇಕು. ನಳೆಸಿ ಯಾವುದೋ ಒಂದು ಪದಾರ್ಥಕ್ಕೆ ಜಿ ಎಸ್ ಟಿ ಬತ್ತಾರುತ್ತೆ, ಅವರು ಸುಮ್ಮನೆ ಬಾಯಿಲೆ ಬರಲ್ಲ ಅಂತ ಹೇಳ್ಬಿಟ್ಟಿರ್ತಾರೆ. ಇವರು ಹಂಗೆ ಜಿ ಎಸ್ ಟಿ ಕಟ್ಟಲಿ 2 ವರ್ಷ ಮಾಡಿಬಿಟ್ಟಿರ್ತಾರೆ. 2 ವರ್ಷ ಆದಮೇಲೆ ಜಿ ಎಸ್ ಟಿ ಡಿಪಾರ್ಟ್ಮೆಂಟವ್ರು ಬಂದು, ನೋಡಪ್ಪ ಇಷ್ಟೊಂದು ಮಾರಿದ್ದೆಯಲ್ಲ ನೀನು ಟ್ಯಾಕ್ಸ್ ಕಟ್ಟು ಅಂದರೆ ಅವ್ರು ತುಂಬಿಸಿ ಹಾಕೋಬಿಡ್ತಾರೆ. ಅದಕ್ಕೆ ಮಾರೋಕ್ಕಿಂತ ಮೊದಲೇ ಅವರು ಅದನ್ನು ನಾನು ಏನು ಪ್ರೊಡಕ್ಟ್ ಮಾಡ್ತಾಯಿದ್ದೀನಿ, ಮೋಸ್ಟ್ ಆಫ್ ದ ಎಕ್ಸ್ಚರ್ ಪ್ರೊಡ್ಯೂಸ್ ಎಕ್ಸಮ್ಷನ್ ಇದೆ, ಬಟ್ ಅದು ಆದ್ರೂ ನಾವು ಬ್ಲೇಟೆಂಟ್ ಅಡಿಷನ್ ತೊಗೋಬಾರ್ದು. ಅದಕ್ಕೆ ನೋಟಿಫಿಕೇಷನ್ ನಂಬರ್ ಇರುತ್ತೆ, ಸೀರಿಯಲ್ ನಂಬರ್, ಇಂಥ ಅದನ್ನು ಇಂಥ ಸೀರಿಯಲ್ ನಂಬರಲ್ಲಿ ಹಿಂಗೆ ಇದೆ ಅಂತ ಇಟ್ಕೊಬಾರ್ದು, ಇಟ್ಕೋಬೇಕು. ಆವಾಗ ಏನಾಗುತ್ತೆ, ನಾಳೆ ದಿವಸ ತಪ್ಪಾದರೆ ಯಾರು ಕೊಟ್ಟಿದ್ದಾರೆ ರೈಟಿಂಗಲ್ಲಿ ಅವ್ರಿಗೆ ನೀವು ಜವಾಬ್ದಾರಿ ಮಾಡ್ಬೋದು. ಆಮೇಲೆ ಏನು ಅಡ್ವಾಂಟೇಜು ಅಂತಂದರೆ, ಮೊದಲೇ ನನಗೆ ಗೊತ್ತಾಗ್ಬಿಟ್ರೆ ಯಾವುದೋ ಒಂದು ಪದಾರ್ಥ ನಾನು ಮಾರ್ತಾ ಇದ್ದೀನಿ, ಅದಕ್ಕೆ 100 ರೂಪಾಯಿ ನಂದು ಬೆಲೆ, ಅದಕ್ಕೆ 5% ಜಿ ಎಸ್ ಟಿ ಐತೆ ಅಂದರೆ ನಾನೇನು ಮಾಡ್ತೀನಿ, ಮಾರಬೇಕಾದ್ರೆ ಅಂತ 100 ರೂಪಾಯಿ ಪ್ಲಸ್ 5 ರೂಪಾಯಿ ಕಲೆಕ್ಟ್ ಮಾಡ್ಕೊತೀನಿ. ಸೊ 5 ರೂಪಾಯಿ ಗೌರ್ಮೆಂಟಿಗೆ ಕಟ್ತೀನಿ, ನನ್ನ ಕೈಯಿಂದ ಏನೂ ಲಾಸ್ ಆಗೋಲ್ಲ. ಅದನ್ನೇ ನಾನು 100 ರೂಪಾಯಿ ಮಾರ್ಬಿಟ್ಟಿದ್ದೀನಿ, 2 ವರ್ಷ ಆದಮೇಲೆ ಗೊತ್ತಾಗುತ್ತೆ ನಾನು 5 ರೂಪಾಯಿ ಕಟ್ಟಬೇಕು ಅಂತ. ಆ 5 ರೂಪಾಯಿ ನಾನು ಕೈಯಿಂದ 5 ರೂಪಾಯಿಗೆ ಇಂಟ್ರೆಸ್ಟ್ ಪೆನಾಲ್ಟಿ ಸೇರಿಸ್ಕಟ್ಬೇಕು. ಸೊ ನಿಮಗಾಗಿ 10 ರೂಪಾಯಿ ಹೋಗ್ಬಿಡ್ತದೆ ಆಲ್ಮೋಸ್ಟು. ಮುಂದೆ ನಾವು ಈಗ ಸ್ಪೆಸಿಫಿಕ್ ಆಗಿ ಏನೇನು ಬುಕ್ಗಳು ಅಥವಾ ರೆಕಾರ್ಡ್ಸ್ಗಳನ್ನ ಮೇಂಟೈನ್ ಮಾಡಬೇಕು ಅಂತ ಅಂದರೆ, ಪ್ರೊಡ್ಯೂಸರ್ ಕಂಪ್ನಿಯವರು ಹಲವಾರು ರೀತಿ ಆ್ಯಕ್ಟಿವಿಟಿಗಳು ಮಾಡಿ ಪ್ರೊಡ್ಯೂಸರ್ಸ್ ಅಥವಾ ಅದರ ಪ್ರೈಮರಿ ಮೆಂಬರ್ಸ್ ಅಂತ ಏನು ಕರಿತೀವಿ ಅವ್ರುಗಳ ಜೊತೆ ಏನೇನು ಟ್ರಾನ್ಸಾಕ್ಷನ್ ಮಾಡ್ತಾರೆ, ಅದಕ್ಕೊಂದು ಎಲ್ಲ ಪ್ರತಿಯೊಂದು ಟ್ರಾನ್ಸಾಕ್ಷನ್ಗೂ ಸೇಲ್ ಬುಕ್ ಇಡಬೇಕು, ಮತ್ತು ಏನು ಶೇರ್ ಅಮೌಂಟು ಅಥವಾ ಬೇರೆ ಬೇರೆ ಫೀಸ್ ಅಂತ ನಾವು ಮೆಂಬರ್ಸಿಂದ ಕಲೆಕ್ಟ್ ಮಾಡ್ತೀವಿ, ಅದಕ್ಕೆ ಶೇರ್ ರಿಜಿಸ್ಟರ್ಸ್ ಇಡಬೇಕು ಆಗುತ್ತೆ, ಮತ್ತು ಏನೇ ರೀತಿ ಗೂಡ್ಸ್ ಅಥವಾ ಸರ್ವಿಸಸ್ನ ಸೇಲು ಅಥವಾ ಪರ್ಚೇಸ್ ಮಾಡಿದ್ರೆ ಅದಕ್ಕೆ ಪೂರಕವಾದ ಸೇಲ್ ಬಿಲ್ಗಳಾಗಿರ್ಬೋದು, ಸೇಲ್ಸ್ ರಿಜಿಸ್ಟರ್ ಆಗಿರ್ಬೋದು, ಅದನ್ನು ಜಿ ಎಸ್ ಟಿ ಕಾಯ್ದಲ್ಲಿ ಏನೇನು ಮೂವ್ಮೆಂಟ್ ಆಫ್ ಗೂಡ್ಸ್ ಅಥವಾ ಗೂಡ್ಸನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆ ತೊಗೊಂಡೋಗಿ ಸಾಕ್ಸೋಕ್ಕೆ ಅದಕ್ಕೆ ಇವೇ ಬಿಲ್ ಅಥವಾ ಪರ್ಮಿಟ್ ಅಂತ ಕರಿತೀವಿ, ಅದನ್ನು ಕೂಡ ಎಲ್ಲ ಪ್ರತಿಯೊಂದನ್ನು ಮೇಂಟೈನ್ ಮಾಡಬೇಕಾಗುತ್ತೆ. ಅದ್ರ ಜೊತೆಗೆ ಸಂಸ್ಥೆ ಎಷ್ಟು ಆಸ್ತಿ ಮತ್ತು ಹೊಣೆಗಾರಿಕೆಗಳನ್ನ ಹೊಂದಿದೆ ಅನ್ನೋದಕ್ಕೆ ವಿವರವಾದ ಪೂರಕ ದಾಖಲೆಗಳನ್ನ ನಾವು ಮೇಂಟೈನ್ ಮಾಡಬೇಕಾಗುತ್ತೆ. ಅದೇ ರೀತಿ ಈ ಪೂರಕ ದಾಖಲಾತಿ ದಿನನಿತ್ಯ ವ್ಯವಹಾರಗಳ ದಾಖಲೆಯನ್ನು ನಾವು ಪ್ರತಿ ವಾರ್ಷಿಕ ಒಂದ್ಸರಿ ಅದನ್ನು ಆಡಿಟ್ ಮಾಡಿಸಿ ಬ್ಯಾಲೆನ್ಸ್ ಶೀಟ್ ಮತ್ತು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತ ಏನು ಕರಿತೀವಿ ಅದನ್ನು ಸಿ ಎ ಕೈಲಿ ಆಡಿಟ್ ಮಾಡಿಸಿ ಅದನ್ನು ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್ಗೆ ನಾವು ಸಬ್ಮಿಟ್ ಮಾಡಬೇಕಾಗುತ್ತೆ. ಸರ್ ಅದನ್ನೇ ಹೇಳಿದ್ದು ಆ್ಯನುವಲ್ ರಿಟರ್ನ್ಸ್ ಅಂತ. ಸೊ ನಾವು ಯಾವುದೇ ರೀತಿ ದಾಖಲೆ ಮೇಂಟೈನ್ ಮಾಡಿದ್ರೂ ಅದು ನಾವು ಇಯರ್ಲಿ ಒನ್ಸ್ ಆಡಿಟ್ ಆಗಬೇಕಾಗುತ್ತೆ. ಆಡಿಟ್ ಆಗಿ ಅದು ಸರ್ಕಾರಕ್ಕೆ ಆನ್ಲೈನ್ ಥ್ರೂ ಸಬ್ಮಿಟ್ ಆಗುತ್ತೆ. ಇದು ಎಲ್ಲ ಮೆಂಬರ್ಸ್ಗೂ ಕೂಡ ಅಥವಾ ಸಂಸ್ಥೆಯಲ್ಲಿ ಯಾರ್ಯಾರು ಇಂಟ್ರೆಸ್ಟ್ ಇದ್ದಾರೋ ಅವ್ರಿಗೆಲ್ಲ ಪಬ್ಲಿಕ್ಲಿ ಅವೈಲಬಲ್ ಡಾಕ್ಯುಮೆಂಟ್ ಆಗುತ್ತೆ ಇನ್ ಫ್ಯೂಚರ್. ಸೊ ಇದು ಟೈಮ್ಲಿ ಮ್ಯಾನರಲ್ಲೇ ಮಾಡಬೇಕಾಗತ್ತೆ. ಸೊ ಟೈಮ್ಲಿ ಮ್ಯಾನರಲ್ಲಿ ಮಾಡುವಾಗ ನಾವು ಅದಕ್ಕೆ ಪೂರ್ವಕವಾದ ದಾಖಲೆಗಳನ್ನ ನಾವು ಇಟ್ಕೊಳ್ಳಲಿಲ್ಲ ಅಂತ ಅಂದರೆ ಈ ಆಡಿಟ್ ಮಾಡೋದಾಗಿರ್ಬೋದು, ಬುಕ್ಸ್ನ ಅದಕ್ಕೆ ಮುಂಚೆ ಬುಕ್ಸ್ನ ತಯಾರು ಮಾಡೋದಿರ್ಬೋದು, ಅದೆಲ್ಲ ತಡ ಆಗ್ತಾಯಿದೆ. ಅದ್ರ ಜೊತೆಗೆ ಇಲ್ಲಿ ಕಂಪನಿ ಆ್ಯಕ್ಟಲ್ಲಿ ಪ್ರೊಡ್ಯೂಸರ್ ಕಂಪ್ನಿಗಳು ರಿಜಿಸ್ಟರ್ ಆಗಿರೋದ್ರಿಂದ ಕಂಪನಿ ಆ್ಯಕ್ಟಲ್ಲಿ ಆಡಿಟ್ರು ಅಥವಾ ಕಂಪ್ನಿಗೆ ತುಂಬ ಲೆಕ್ಕಪತ್ರ ಮೇಂಟೈನ್ ಮಾಡೋದ್ರಿಂದ ಇಡ್ಬೋದು, ಬುಕ್ಸ್ನ ನಿರ್ವಹಣೆ ಮಾಡೋದ್ರಿಂದ ಇರ್ಬೋದು, ಜೊತೆಗೆ ಅದನ್ನು ಆಡಿಟ್ ಮಾಡಿಸಿ ರಿಟರ್ನ್ಸ್ನ ಫೈಲ್ ಮಾಡೋದಿರ್ಬೋದು, ಸ್ಪೆಸಿಫಿಕ್ ರೆಸ್ಪಾನ್ಸಿಬಿಲಿಟಿ ಅಥವಾ ಜವಾಬ್ದಾರಿ ಅಂತ ಏನು ಕರಿತೀವಿ ಅದಿರುತ್ತೆ. ಸಂಸ್ಥೆಗೂ ಅಷ್ಟೇ ಜವಾಬ್ದಾರಿ ಇರ್ತದೆ, ಅದನ್ನು ಆಡಿಟ್ ಮಾಡಿ ಸರ್ಟಿಫೈ ಮಾಡುವಂಥ ಆಡಿಟರ್ಗೂ ಅಷ್ಟೇ ಜವಾಬ್ದಾರಿ ಇರುತ್ತೆ. ಕಂಪನಿ ಆ್ಯಕ್ಟಲ್ಲಿ ಬೇರೆ ಬೇರೆ ನಾರ್ಮಲ್ ಜವಾಬ್ದಾರಿ ಅಲ್ಲದೇ ಪ್ರೊಡ್ಯೂಸರ್ ಕಂಪನಿಗೆ ಅಂತಲೇ ಚಾಪ್ಟರ್ 5 ಸ್ಪೆಸಿಫಿಕ್ ಡ್ಯೂಟೀಸ್ನ ಕೊಟ್ಟಿದ್ದಾರೆ ಒಬ್ಬರು ಸಿ ಎಗೆ. ಸಿ ಎ ಆಡಿಟ್ ಮಾಡಬೇಕಾದ್ರೆ ಅವರು ಬರಬೇಕಾಗಿರೋ ಹಣ, ಸಂಸ್ಥೆಗೆ ಬರಬೇಕಾಗಿರೋ ಹಣ ಎಲ್ಲನೂ ಉತ್ತಮವಾಗಿದೆಯಾ, ಯಾವುದಾದ್ರು ಬ್ಯಾಡ್ ಡೇಟ್ಸ್ ಇದೆಯಾ ಅಂತ ರಿಪೋರ್ಟ್ ಮಾಡಬೇಕಾಗತ್ತೆ. ಮತ್ತು ಕ್ಯಾಶ್ ಬ್ಯಾಲೆನ್ಸು ಮತ್ತು ಸಂಸ್ಥೆಯಲ್ಲಿರೋ ಸೆಕ್ಯೂರಿಟೀಸ್ ಅಥವಾ ಆಸ್ತಿಗಳನ್ನ ವೆರಿಫೈ ಮಾಡಬೇಕಾಗುತ್ತೆ ಫಿಸಿಕಲಿ. ಮತ್ತು ಆಸ್ತಿ ಮತ್ತು ಹೊಣೆಗಾರಿಕೆಗಳು ಅವ್ರೇನು ಲೆಕ್ಕಪತ್ರ ಮೇಂಟೈನ್ ಮಾಡಿರ್ತಾರೆ ಅದು ತಾಳೆ ಆಗುತ್ತಾ ಆಡಿಟ್ ಪುಸ್ತಕಗಳಿಗೆ, ಅದನ್ನು ಸ್ಪೆಸಿಫಿಕ್ಕಾಗಿ ರಿಪೋರ್ಟ್ ಮಾಡಬೇಕಾಗತ್ತೆ. ಜೊತೆಗೆ ಯಾವುದಾದ್ರೂ ಟ್ರಾನ್ಸಾಕ್ಷನ್ಸು ಈ ಕಂಪನಿ ಕಾಯ್ದೆಗೆ ತದ್ವಿರೋವಾಗಿದೆಯಾ, ಉದಾಹರಣೆಗೆ ಪ್ರೊಡ್ಯೂಸರ್ ಕಂಪನಿಗಳು ಪ್ರೈಮರಿ ಪ್ರೊಡ್ಯೂಸರ್ಸ್ ಹತ್ರನೇ ಟ್ರಾನ್ಸಾಕ್ಷನನ್ನು ಪ್ರೈಮರಿಯಾಗಿ ಮಾಡಬೇಕು, ಅದು ಬಿಟ್ಟು ಆ ಆಬ್ಜೆಕ್ಟಿವ್ನ ಮೂಲ ಆಬ್ಜೆಕ್ಟಿವ್ನ ಬಿಟ್ಟು ಬೇರೆ ಡೈವರ್ಸಿಫೈಡ್ ಟ್ರಾನ್ಸಾಕ್ಷನ್ಸ್ ಮಾಡ್ತಾಯಿದ್ರೆ ಅದನ್ನು ಕೂಡ ರಿಪೋರ್ಟ್ ಮಾಡಬೇಕಾಗುತ್ತೆ ಆಸ್ ಆನ್ ಆಡಿಟರ್. ಸೊ ಅದು ಬಿಟ್ಟು ನಾವು ಬೇರೆ ಬೇರೆ ಉದ್ದೇಶಗಳಿಗೆ ಸಾಲ ತೊಗೊಂಡಿರ್ತೀವಿ ಮತ್ತು ಪ್ರೊಡ್ಯೂಸರ್ಸ್ಗೆ ಸಾಲ ಕೊಡೋದು ಅಥವಾ ಮೆಂಬರ್ಸ್ಗಳಿಗೆ ಸಾಲ ಕೊಡೋ ಪ್ರೋಗ್ರಾಮ್ಗಳನ್ನೂ ಮಾಡ್ತೀವಿ, ಅದಕ್ಕೆ ಪೂರ್ವಕವಾದ ದಾಖಲೆಗಳನ್ನ ಆಡಿಟರು ಚೆಕ್ ಮಾಡಿ ಸ್ಪೆಸಿಫಿಕ್ ಆಗಿ ಸಪ್ರೇಟಾಗಿ ರಿಪೋರ್ಟ್ ಮತ್ತು ಸರ್ಟಿಫೈ ಮಾಡಬೇಕಾಗುತ್ತೆ. ಕಂಪ್ನಿಗಳಿಗೆ ಹೆಂಗೆ ಆಡಳಿತ ಮಾಡಬೇಕು ನಿರ್ವಹಣೆ, ಬರೀ ಲೆಕ್ಕ ಅಂತಲ್ಲ, ಟೋಟಲ್ ಎಲ್ಲ ವೆರಿ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಇರುತ್ತೆ ಒಂದು, ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಅಂತ. ನಮ್ಮ ಮಾಮೂಲಿ ಕೋಆಪ್ರೇಟಿವ್ ಸೊಸೈಟಿಲಿ ಏನು ಮಾಡ್ತೀವಿ ಅದಕ್ಕೆ ನಾವು ಬೈಲಾಸ್ ಅಂತೀವಿ. ಇದು ಎಕ್ಸಾಕ್ಟ್ಲಿ ಸಿಮಿಲರ್ ಟು ದಟ್ ಓನ್ಲಿ, ಬಟ್ ಯೂಸೇ ಏನೋ ಡಿಫ್ರೆಂಟ್ ವರ್ಡ್. ಸೊ ಅದು ಆರ್ಟಿಕಲ್ಸಲ್ಲಿ ಪ್ರತಿಯೊಂದು ಮೆನ್ಷನ್ ಆಗಿರುತ್ತೆ. ಅದರಿಂದ ಆರ್ಟಿಕಲ್ಸು ಇವು ಆಲ್ರೆಡಿ ಫಾರ್ಮ್ ಆಗಿಬಿಟ್ಟಿದೆ. ಸೊ ಆರ್ಟಿಕಲ್ಸ್ ಇರುತ್ತೆ ಆಲ್ರೆಡಿ, ಬಟ್ ಅದರಲ್ಲಿ ಅಂದರೆ ಫೈನ್ ಅಲ್ಲ ಸರ್ ಅದು ಆಲ್ರೆಡಿ ಅಂತಂದರೆ ಅದು ನ್ಯೂನತೆ ಇದ್ದರೆ ಅಮೆಂಡ್ ಮಾಡ್ಕೋಬೋದು. ಕೆಲವು ಅವಾಗ ನಾವು ಗೊತ್ತಿರಲಿಲ್ಲ, ಅವಾಗ ಆರ್ಟಿಕಲ್ಸನ್ನು ಮಾಡಬೇಕಾದ್ರೆ ಯಾರಿಗೋ ಕೊಟ್ಟಿದ್ವು, ಅದೆಲ್ಲ ಬೇರೆ ಕಟ್ ಆ್ಯಂಡ್ ಪೇಸ್ಟ್ ಮಾಡಿರೋ ಕಾಪಿ ಮಾಡಿ ಕೊಟ್ಬಿಟ್ಟಿದ್ದಾರೆ. ಈ ಅಮೆಂಡ್ ಮಾಡ್ಕೊಳ್ಳಿ, ನಿಮ್ಗೆ ಹೆಂಗೆ ಬೇಕು. ಕಂಪ್ನಿನ ಫುಲ್ ಕಂಟ್ರೋಲ್ ಮಾಡೋದೇನು ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನು. ಫಾರ್ ಎಕ್ಸಾಂಪಲ್ಲು ಡೈರೆಕ್ಟ್ಗೆ ಲೋನ್ ಕೊಡೋಂಗಲ್ಲ, ಲೋನ್ ಡೈರೆಕ್ಟ್ರ್ಗಳಿಗೆ ಲೋನ್ ಕೊಡಬೇಕು ಅಂದರೆ ಜನರ ಬಡಿಲಿ ಅಪ್ರೂವ್ ಆಗಬೇಕು, ಬಟ್ ಬೋರ್ಡ್ ಮೆಂಬರ್ಸಿಗೆ ಕೊಡ್ಬೋದು. ಆಮೇಲೆ ಇನ್ನೇನಾಗುತ್ತೆ, ತುಂಬ ಇಂಪಾರ್ಟೆಂಟು ರೀಕನ್ಸಲೇಷನ್ಸು. ಏನು ರೀಕನ್ಸಲೇಷನ್ಸು, ನಾನು ಬುಕ್ಸ್ ಮೇಂಟೈನ್ ಮಾಡಿರ್ತೀನಿ, ಸೊ ನನ್ನ ಬುಕ್ಸ್ ಕ್ಯಾಶ್ ಬುಕ್ಕಲ್ಲಿದೆ, ನನ್ನ ಕ್ಯಾಶ್ ಬುಕ್ ಪ್ರಕಾರ ಬ್ಯಾಂಕಲ್ಲಿ ಇಷ್ಟು ಅಮೌಂಟ್ ಅಂತ ತೋರಿಸ್ತಾ ಇರುತ್ತೆ. ಅದೇ ಪಾಸ್ಬುಕ್ಕಲ್ಲಿ ತೆಗೆದು ನೋಡಿದ್ರೆ ಬೇರೆ ಅಮೌಂಟ್ ಇರುತ್ತೆ, ಬೇರೆ ಬೇರೆ ರೀಸನ್ಸ್ಗಿರ್ಬೋದು. ಏನೋ ಒಂದು ನಾನು ಚೆಕ್ ಹಾಕಿರ್ತೀನಿ ಅಲ್ಲಿ ಇನ್ನೂ ರಿಯಲೈಸ್ ಆಗಿರಲ್ಲ, ಅಥವಾ ನಾನು ಚೆಕ್ ಕೊಟ್ಟಿರ್ತೀನಿ ಅದು ಪ್ರೆಸೆಂಟ್ ಆಗಿರಲ್ಲ. ಸೊ ನನ್ನ ಬುಕ್ಕಲ್ಲಿರೋ ಬ್ಯಾಲೆನ್ಸು ಮತ್ತು ಪಾಸ್ಬುಕ್ ಬ್ಯಾಲೆನ್ಸು ಎರಡು ಒಂದೇ ಇಲ್ಲ ಅಂದರೆ ಅದು ಏನು ರೀಸನ್ನು, ಯಾಕೆ ಒಂದೇ ಇಲ್ಲ ಅನ್ನೋದಕ್ಕೆ ರೀಸನ್ಸ್ಗೆ ನಾವು ಒಂದು ಸ್ಟೇಟ್ಮೆಂಟ್ ಮಾಡ್ಕೋಬೇಕು. ಅದಕ್ಕೆ ವೆರಿ ಇಂಪಾರ್ಟೆಂಟು. ಅದ್ರ ಜೊತೆಗೆ ಬ್ಯಾಲೆನ್ಸ್ ಶೀಟಲ್ಲಿ ನಮಗೆ ಬರೋಂಥ ದುಡ್ಡು ಇರುತ್ತೆ, ಕಸ್ಟಮರಿಂದ ನಮಗೆ ಬರಬೇಕಾಗತ್ತೆ. ಅದೇ ರೀತಿ ನಾವು ನಮ್ಮ ಸಪ್ಲೈಯರ್ಗೂ ಸಹ ನಾವು ದುಡ್ಡು ಕೊಡಬೇಕಾಗಿರ್ತದೆ. ಕೆಲವು ತುಂಬ ಇವರೆಲ್ಲ ಮಾಡ್ತಾರೆ, ಗೊಬ್ಬರನ್ನೆಲ್ಲ ಮಾರ್ತಾರೆ, ಅವರು ಗೌರ್ಮೆಂಟ್ ಅಂಡರ್ಟೇಕಿಂಗಿಂದಲೇ ಪಿ ಎಸ್ ಸಿಯಿಂದಲೇ ಸುಮಾರು ಜನ ಪರ್ಚೇಸ್ ಮಾಡ್ತಾರೆ. ಅವರು ಅವ್ರ ಬುಕ್ಕಲ್ಲಿ ನಮ್ಮ ಲೆಜರ್ ಇಟ್ಟಿರ್ತಾರೆ, ಸಿಮ್ಲರ್ ನಮ್ಮ ಬುಕ್ಕಲ್ಲಿ ಅವ್ರ ಲೆಜರ್ ಇಟ್ಟಿರ್ತೀವಿ, ಎರಡು ಬ್ಯಾಲೆನ್ಸು ಒಂದೇ ಇರಬೇಕು. ಅದಕ್ಕೆ ಅಂತೀವಿ ಬ್ಯಾಲೆನ್ಸ್ ಕನ್ಫರ್ಮೇಷನ್ಸ್. ಯಾವುದೋ ನಾವು ಇಫ್ಕೋ ಟೋಕಿಯೋದಿಂದ ನಾವು ಪರ್ಚೇಸ್ ಮಾಡಿದ್ದೀವಿ ಅಂದ್ಕೊಳ್ಳಿ, ನಾವು ಯಾವುದು ಈಗ ಇವತ್ತು 100,000 ಪರ್ಚೇಸ್ ಮಾಡ್ತೀರಿ, ಕರೆಕ್ಟಾಗಿ 100,000 ಕೊಡ್ತಾರಲ್ಲ, ಅವರು ಫಸ್ಟೇ ಅಡ್ವಾನ್ಸ್ ಸಪ್ಲೈ ಮಾಡಿರ್ತಾರೆ, ಇಲ್ಲ ನಾನೇ ಫಸ್ಟ್ ಪೇಮೆಂಟ್ ಕೊಟ್ಬಿಟ್ಟಿರ್ತೀನಿ. ಸೊ ಯಾವತ್ತೂ ಅದು ಬ್ಯಾಲೆನ್ಸ್ ಜೀರೋ ಇರಲ್ಲ, ಇಲ್ಲ ನಾವೇ ಕೊಡಬೇಕಾಗಿರ್ತದೆ, ಇಲ್ಲ ಅಂದರೆ ಅವರೇ ನಮಗೆ ಕೊಡಬೇಕಾಗಿರುತ್ತೆ. ನನ್ನ ಬುಕ್ಕಲ್ಲಿ ಇಫ್ಕೋ ಟೋಕಿಯೋ 50,000 ನಾನು ಕೊಡಬೇಕು ಅಂತ ಇದ್ದರೆ, ಇಫ್ಕೋ ಟೋಕಿಯೋ ಬುಕ್ಕಲ್ಲಿ ನಾನು ಅವ್ರಿಗೆ 50 ಕೊಡಬೇಕಂತ ಇರಬೇಕು. ಅದು ಪ್ರಾಕ್ಟಿಕಲಿ ಸೋ ಮನಿ ರೀಸನ್ಸ್ಗೆ ಅದು ಒಂದೇ ಇರಲ್ಲ, ಅದಕ್ಕೆ ರೀಕನ್ಸಲೇಷನ್ ಮಾಡ್ಕೋಬೇಕು ಆವತ್ತಲ್ಲೇ. ಅದೇ ನಿಮ್ಗೆ ಏನಾರು ನಿಮ್ಮದು ಇನ್ಕಮ್ ಟ್ಯಾಕ್ಸಲ್ಲಿ ಏನಿದೆ ಒಂದು ಸ್ಕೂಟಿನಿ ಅಂತ ಕಾನ್ಸೆಪ್ಟ್ ಇದೆ, ಅವ್ರೇನು ಮಾಡ್ತಾರೆ ಅದನ್ನು ಸ್ಕೂಟಿನಿ ತೊಗೊಳ್ತಾರೆ. ಸ್ಕೂಟಿನಿ ತೊಗೊಂಡಾಗ ಯಾರೋ ನಮಗೆ 100,000 ನಾವು ಕೊಡಬೇಕು ಅಂತ ಬುಕ್ಸಲ್ಲಿದ್ದರೆ ಅವರಿಂದ ಕನ್ಫರ್ಮೇಷನ್ ಕೊಡಿಸಿ ಅಂತಾರೆ. ಆಗ ಅವ್ರ ಬುಕ್ಕಲ್ಲಿ 70,000 ಅಂತ ಇದ್ದರೆ ನಾವು ಸುಮ್ಮನೆ ಅನ್ನೆಸರಿ ಅದಕ್ಕೆಲ್ಲ ಎಕ್ಸ್ಪ್ಲೈನ್ ಮಾಡೋಕ್ಕಾಗುತ್ತೆ. ಅದಕ್ಕೆ ನಾವೇ ರೀಕನ್ಸಲೇಷನ್ ಮಾಡಿ ಮೊದಲೇ ಇಟ್ಕೋಬೇಕು. ಅಂದರೆ ಬ್ಯಾಲೆನ್ಸ್ ಒಂದೇ ಇಲ್ಲ ಅಂದರೆ ಏಕೆ ರೀಸನು, ದಟ್ ಇಸ್ ರೀಕನ್ಸಲೇಷನ್ ಮೀನ್ಸ್ ಯಾಕೆ ಬೇರೆ ಬೇರೆ ಬ್ಯಾಲೆನ್ಸ್ ಇದೆ, ಅದಕ್ಕೆ ರೀಸನ್ಸ್ ಐಡೆಂಟಿಫೈ ಮಾಡಿ ಅದನ್ನು ಎಲ್ಲ ಹಾಕುವೆ ಬ್ಯಾಲೆನ್ಸ್ ಕನ್ಫರ್ಮೇಷನ್ ಇಟ್ಟಿಟ್ಕೋಬೇಕು ಮತ್ತು ರೀಕನ್ಸಲೇಷನ್ ಮಾಡಿ ಇಟ್ಕೋಬೇಕು. ಆಮೇಲೆ ಇಲ್ಲೆಲ್ಲ ಅಷ್ಟೇ ಕಾನ್ಸೆಪ್ಟ್ ಸೇಮ್, ಜನರಲಿ ಕಂಪ್ನೀಸ್ ಆ್ಯಕ್ಟ್ಗಿಂತ ಇಲ್ಲಿ ಟೋಟಲಿ ಸ್ವಲ್ಪ ಡಿಫ್ರೆಂಟ್. ವೋಟಿಂಗ್ ರೈಟ್ಸ್ ಎಲ್ಲ ಬಂದರೆ ಮಾಮೂಲಿ ನಮ್ಮದು ಈಗ ಲಿಸ್ಟೆಡ್ ಕಂಪ್ನಿಗಳೆಲ್ಲ ಇರ್ತವೆ, ತುಂಬ ಕಂಪ್ನಿಗಳು, ಅವೆಲ್ಲ ನಿಮ್ಮ ವೋಟಿಂಗ್ ರೈಟ್ಸು ನಿಮ್ಮ ಶೇರ್ ಹೋಲ್ಡ್ರ್ ಮೇಲೆ ಪರ್ಸೆಂಟೇಜ್ ಮೇಲೆ ಹೋಗುತ್ತೆ, ಇಲ್ಲಂಗಲ್ಲ. ನೀವು ಎಷ್ಟೇ ಶೇರ್ಸು ನಿಮ್ಮದು ಪೋರ್ಟ್ರೇನೇಜ್ ಇದ್ರೂ 1% ಓನ್ಲಿ 1 vote. ಅದರಿಂದ ರೆಗ್ಯುಲರ್ಗೂ ಕಂಪ್ನೀಸ್ ಆ್ಯಕ್ಟ್ಗೂ ಅಥವಾ ಬೇರೆ ಕಂಪ್ನೀಸ್ಗೂ ಈ ಕಂಪ್ನೀಸ್ಗೂ ಕೆಲವು ಕಾನ್ಸೆಪ್ಟಲ್ಲಿ ತುಂಬ ಚೇಂಜ್ ಇದೆ. ಇಲ್ಲೂ ಅಷ್ಟೇ ಲಿಮಿಟೆಡ್ ಡಿವಿಡೆಂಡ್ ಕಾನ್ಸೆಪ್ಟ್ ಇಲ್ಲಿ ಬೋನಸ್ ಅಂತ ಕೊಡ್ತಾರೆ. ಯಾರು ಈಗ ಒಬ್ಬ ಮೆಂಬರು ಜಾಸ್ತಿ ಬಿಸ್ನೆಸ್ ಮಾಡಿದ್ದಾನೆ ಅವನಿಗೆ ಜಾಸ್ತಿ ಹೋಗುತ್ತೆ ಶೇರ್ ಕ್ಯಾಪಿಟಲ್ ಮೇಲೆ, ಬರೀ ಲಿಮಿಟೆಡ್ ಏನು ರಿಟರ್ನ್ಸ್ ಅಂತ ಹೇಳ್ತಾರೆ. ಅದಕ್ಕೆ ಆ್ಯಕ್ಟಲ್ಲಿ ಡಿವಿಡೆಂಡ್ಗೆ ಯೂಸ್ ಮಾಡೋದು ಲಿಮಿಟೆಡ್ ರಿಟರ್ನ್ಸ್ ಅಂದರೆ ಡಿವಿಡೆಂಡು, ಅದಕ್ಕೆ ಜಾಸ್ತಿ ಇದರಲ್ಲಿ ಇಲ್ಲ ಇದರಲ್ಲಿ. ಸೊ ಅವ್ರಿಗೆ ಬೋನಸ್ಸೇ ಜಾಸ್ತಿ ಅಂದರೆ ಎಷ್ಟೆಷ್ಟು ಮೆಂಬರು ಬಿಸ್ನೆಸ್ ಕೊಟ್ಟಿದ್ದಾನೆ ಅಥವಾ ಬಿಸ್ನೆಸ್ ಮಾಡಿದ್ದಾನೆ ಆ ಬೇಸಿಸ್ ಮೇಲೆ ಅವ್ರಿಗೆ ಬೋನಸ್ ಎಲ್ಲ ಸಿಗುತ್ತೆ. ಸರ್, ಲೆಕ್ಕಪತ್ರ ನಿರ್ವಹಣೆ ಮತ್ತು ಆಡಿಟ್ ಎಲ್ಲ ನಾವು ಮುಂದೆ ಹೋಗಿ ಈಗಿರೋ ಪ್ರಾಕ್ಟಿಕಲ್ ಚಾಲೆಂಜಸ್ ಬಗ್ಗೆ ಮಾತಾಡೋದಾದರೆ, ಪ್ರೊಡ್ಯೂಸರ್ ಕಂಪ್ನಿಗಳಲ್ಲಿ ನಾವು ಮೂಲಭೂತವಾಗಿ ನೋಡ್ತಿರೋದು ಜಿ ಎಸ್ ಟಿ ಅಥವಾ ಇನ್ಕಮ್ ಟ್ಯಾಕ್ಸ್ ತುಂಬೋದ್ರ ಬಗ್ಗೆ. ಸಾಮಾನ್ಯವಾಗಿ ಪ್ರೊಡ್ಯೂಸರ್ ಕಂಪ್ನಿಗಳು ಇನ್ಕಮ್ ಟ್ಯಾಕ್ಸ್ನ ತುಂಬ ಪ್ರೊಡ್ಯೂಸರ್ ಕಂಪ್ನಿಗಳೇನಾಗಿದೆ ಇನ್ಕಮ್ ಟ್ಯಾಕ್ಸಲ್ಲಿ ಈಗ ಇವರು ಹೇಳಿದೆ ಕ್ಯಾಶ್ ಸೇಲ್ಸ್ ಮಾಡ್ತಾರೆ ಅಂತ. ಆ ಕ್ಯಾಶ್ ತೊಗೊಂಡಾಗ ಎಲ್ಲ ಬ್ಯಾಂಕಿಗೆ ಕಟ್ಬಿಡ್ತಾರೆ. ಬ್ಯಾಂಕಲ್ಲಿ ಏನಾಗುತ್ತೆ, ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟಲ್ಲಿ ನೀವು ಕರೆಂಟ್ ಅಕೌಂಟ್ಗೆ 1 ವರ್ಷದಲ್ಲಿ 25 lakhs ಎಬೋ ಡೆಪಾಸಿಟ್ ಮಾಡಿದ್ರೆ, ಎಸ್ ಬಿ ಅಕೌಂಟ್ಗೆ 10 lakhs ಎಬೋ ಡೆಪಾಸಿಟ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಇನ್ಕಮ್ ಟ್ಯಾಕ್ಸ್ಗೆ ಈ ಪ್ಯಾನ್ ನಂಬರು ಇಷ್ಟು ಮಾಡಿದರೆ ಅಂತ ಇನ್ಕಮ್ ಟ್ಯಾಕ್ಸ್ ಮಾಹಿತಿ ಹೋಗುತ್ತೆ. ಅವರು ನಿಮಗೆ ಏನು ನೀವು ಇಷ್ಟೊಂದು ಡೆಪಾಸಿಟ್ ಮಾಡಿದ್ರಲ್ಲ ಅಂದ್ಬಿಟ್ಟು ನಿಮ್ಮ ಮಾಹಿತಿ ಕೇಳ್ತಾರೆ. ಮಾಹಿತಿ ಕೇಳೋದೆಲ್ಲ ಫಿಸಿಕಲ್ ಲೆಟ್ರ್ ಬರೋಲ್ಲ, ಎಲ್ಲ ಇಮೇಲಿಗೆ ಬರುತ್ತೆ, ಪೋರ್ಟಲಲ್ಲಿ ಬರುತ್ತೆ. ನೀವು ನೋಡ್ಕೊಳ್ಳಿಲ್ಲ ಅಂದರೆ ಅಷ್ಟು ಫುಲ್ಲು ಟ್ಯಾಕ್ಸ್ ಹಾಕ್ಬಿಡ್ತಾರೆ, ನೀವೇನು ಎಕ್ಸ್ಪ್ಲನೇಷನ್ ಕೊಡಿಲ್ಲ ಅಂದ್ಬಿಟ್ಟು. ಇನ್ಕಮ್ ಟ್ಯಾಕ್ಸು ತುಂಬೋದ್ರ ಬಗ್ಗೆ ಹೇಳಬೇಕಂತಂದರೆ, ಯಾವುದೇ ನಾವು ಫೈನಾನ್ಷಿಯಲ್ ವ್ಯವಹಾರಗಳು ಮಾಡಿದ್ರೆ ಭಾರತ ದೇಶದಲ್ಲಿ ಸಾಮಾನ್ಯವಾಗಿ ಒಂದಲ್ಲ ಒಂದು ರೀತಿ ನಾವು ಟ್ಯಾಕ್ಸ್ಗೆ ಒಳಪಡ್ತೀವಿ. ಏಕೆಂದರೆ ನಾವು ಟ್ಯಾಕ್ಸ್ ಕಲೆಕ್ಟ್ ಮಾಡಿ ಬದುಕ್ತಾ ಇರುವಂಥ ದೇಶ ಆಗಿರೋದ್ರಿಂದ ಮೇಜರಾಗಿ ತುಂಬ ಹಲವಾರು ರೀತಿ ಟ್ಯಾಕ್ಸ್ಗಳಿದ್ದಾವೆ. ಅದರಲ್ಲಿ ಎರಡು ಪ್ರಮುಖವಾದ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಿರೋದು ಸರ್ಕಾರ, ಇನ್ಕಮ್ ಟ್ಯಾಕ್ಸ್ ಮತ್ತು ಜಿ ಎಸ್ ಟಿ. ಪ್ರೊಡ್ಯೂಸರ್ ಕಂಪ್ನಿಗಳಿಗೆ ಇನ್ಕಮ್ ಟ್ಯಾಕ್ಸ್ ವಿಧಾನದಲ್ಲಿ ಹೇಳಬೇಕು ಅಂದರೆ, ಅವರ ವ್ಯವಹಾರ 1 crore ಜಾಸ್ತಿ ದಾಟಿದ್ರೆ ಇನ್ಕಮ್ ಟ್ಯಾಕ್ಸ್ ಕಾಯ್ದೆಲೆ ಸಪ್ರೇಟ್ ಜವಾಬ್ದಾರಿಗಳಿರ್ತವೆ. ಅದನ್ನು ಇನ್ಕಮ್ ಟ್ಯಾಕ್ಸ್ ಕಾಯ್ದೆಯಲ್ಲಿ ಆಡಿಟ್ ಮಾಡಿಸಿ ಅದನ್ನು ಆಡಿಟ್ ರಿಪೋರ್ಟನ್ನು ಕೂಡ ಅಲ್ಲೂ ಕೂಡ ಅಪ್ಲೋಡ್ ಮಾಡಬೇಕಾಗತ್ತೆ, ಜೊತೆಗೆ ಐ ಟಿ ರಿಟರ್ನ್ನು ಫೈಲ್ ಮಾಡಬೇಕಾಗತ್ತೆ. ಅದ್ರ ಜೊತೆಗೆ ನನ್ನ ಆದಾಯಕ್ಕೆ ಏನು ಟ್ಯಾಕ್ಸ್ ಬರುತ್ತೆ ಅಂತ ನಾನು ಮುಂಚಿತವಾಗೇ ಪ್ಲ್ಯಾನ್ ಮಾಡ್ಕೋಬೇಕಾಗತ್ತೆ. ಸಾಮಾನ್ಯವಾಗಿ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ಪ್ರತಿ ವರ್ಷ ನಾವು ಹಿಂದಿನ ವರ್ಷದ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಗಳನ್ನ ಪ್ರೊಡ್ಯೂಸರ್ ಕಂಪ್ನಿ ವಿಧಾನದಲ್ಲಿ ತುಂಬಬೇಕಾಗತ್ತೆ. ಅದರಲ್ಲಿ ನಾನು ಪ್ರೈಮರಿ ಪ್ರೊಡ್ಯೂಸರ್ಸ್ ಜೊತೆಗೆ ಅಗ್ರಿಕಲ್ಚರಲ್ ಪ್ರೊಡ್ಯೂಸ್ಗಳನ್ನ ಏನು ಬೈ ಮಾಡೋದು ಮತ್ತು ಸೆಲ್ಲಿಂಗ್ ಆ್ಯಕ್ಟಿವಿಟಿ ಮಾಡಿರ್ತೀನಿ, ಅದಕ್ಕೆ ಇನ್ಕಮ್ ಟ್ಯಾಕ್ಸ್ ಎಕ್ಸೆಂಪ್ಷನ್ ಇದೆ. ಅದು ಬಿಟ್ಟು ಬೇರೆ ಏನಾದರೂ ನಾನು ಪ್ರೈಮರಿ ಪ್ರೊಡ್ಯೂಸ್ ಮತ್ತು ಪ್ರೈಮರಿ ಪ್ರೊಡ್ಯೂಸರ್ ಜೊತೆ ಅಲ್ಲದೇ ಇರೋ ವ್ಯವಹಾರಗಳು ಮಾಡಿದರೆ, ಈಗ ನಾನು ರೈತರಿಗೆ ಅಥವಾ ಪ್ರೊಡ್ಯೂಸರ್ಸ್ಗೆ ಟ್ಯಾಕ್ಟರ್ಗಳು ಬೇಕು, ಇಲ್ಲ ಅಗ್ರಿಕಲ್ಚರ್ ಟೆಕ್ನಿಕಲ್ ಸಾಮಗ್ರಿಗಳು ಬೇಕು, ಫರ್ಟಿಲೈಸರ್ ಬೇಕು, ಆ ಈ ಥರ ಕಮರ್ಷಿಯಲ್ ಆ್ಯಕ್ಟಿವಿಟಿ ಮಾಡಿದರೆ ಅದಕ್ಕೆ ಮಾತ್ರ ಅದರಲ್ಲಿ ಬಂದಿರೋ ಲಾಭದ ಪೋರ್ಷನ್ಗೆ ಮಾತ್ರ ನಾನು ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ ಪ್ರೊಡ್ಯೂಸರ್ ಕಂಪ್ನಿಯಾಗಿ. ಅದು ಬಿಟ್ಟು ಅಗ್ರಿಕಲ್ಚರ್ ಆ್ಯಕ್ಟಿವಿಟಿಗಳಲ್ಲಿ ತೊಡಗಿಸ್ಕೊಂಡಿರೋ ರೈತರ ಜೊತೆಗೆ ನಾವು ಏನೇ ಖರೀದಿ ಮತ್ತು ಮಾರಾಟ ಅದನ್ನು ಪುನಃ ಬೇರೆಯವ್ರಿಗೆ ಮಾರಾಟ ಮಾಡಿ ಅದರಿಂದ ಎಷ್ಟೇ ಲಾಭ ಗಳಿಸಿದ್ರು ಇನ್ಕಮ್ ಟ್ಯಾಕ್ಸ್ ಎಕ್ಸೆಂಪ್ಷನ್ ಕೊಡ್ತಾರೆ. ಇದನ್ನು ಎಕ್ಸೆಂಪ್ಷನನ್ನು ನಾವು ಕ್ಲೇಮ್ ಮಾಡಬೇಕಾಗತ್ತೆ, ಫೈಲ್ ಮಾಡಿ ಕ್ಲೇಮ್ ಮಾಡಬೇಕಾಗತ್ತೆ. ಇದು ಎಷ್ಟೋ ಪ್ರೊಡ್ಯೂಸರ್ ಕಂಪ್ನಿಗಳು ಮಾಡ್ತಾ ಇರಲಿಕ್ಕಿಲ್ಲ. ಸೊ ಅದನ್ನು ನಾವು ಗಮನದಲ್ಲಿ ಇಟ್ಕೊಂಡು ಪ್ರಾಪರಾಗಿ ಕನ್ಸಲ್ಟ್ ಮಾಡಿ ಕರೆಕ್ಟ್ ಕಾಲಮಲ್ಲಿ ತುಂಬಿ ನಾವು ಫೈಲ್ ಮಾಡಬೇಕಾಗತ್ತೆ. ಇನ್ನು ಜಿ ಎಸ್ ಟಿ ಬಗ್ಗೆ ಮಾತಾಡೋದಾದರೆ, ಜಿ ಎಸ್ ಟಿ ಬಂದು ವರ್ಷದ ಕಂಪ್ಲೇಂಟ್ಸ್ ಅಲ್ಲ, ಪ್ರತಿ ದಿನವೂ ಮತ್ತು ಪ್ರತಿ ತಿಂಗಳು ನಾವು ಜಿ ಎಸ್ ಟಿ ಕಂಪ್ಲೇಂಟ್ಸ್ನ ಮಾಡಬೇಕಾಗತ್ತೆ. ಈಗ ಉದಾಹರಣೆಗೆ ಪ್ರತಿ ತಿಂಗಳು ಜಿ ಎಸ್ ಟಿ ರಿಟರ್ನ್ಸ್ ಫೈಲ್ ಮಾಡಬೇಕು. ಆ ಜಿ ಎಸ್ ಟಿ ರಿಟರ್ನ್ಸ್ ಫೈಲ್ ಮಾಡಬೇಕಾದ್ರೂ ನನ್ನ ಟ್ರಾನ್ಸಾಕ್ಷನ್ಸ್ಗಳಿಗೆ ಸರ್ ಆವಾಗಲೇ ಹೇಳಿದಾಗೆ ಜಿ ಎಸ್ ಟಿ ಎಷ್ಟು ಬರುತ್ತೆ ಅನ್ನೋದನ್ನು ನಾನು ಗಮನದಲ್ಲಿ ಇಟ್ಕೊಂಡು ಟ್ರಾನ್ಸಾಕ್ಷನ್ ಅಗ್ರಿಕಲ್ಚರ್ ಏನು ಜಿ ಎಸ್ ಟಿ ಇಲ್ಲ ಅಂದ್ರೂ ಫೈಲ್ ಮಾಡಬೇಕಲ್ವಾ? ಖಂಡಿತ. ಈಗಿರೋ ಕಮರ್ಷಿಯಲ್ ಟ್ರಾನ್ಸಾಕ್ಷನ್ಗಳು ಮತ್ತು ಪ್ರೊಡ್ಯೂಸರ್ ಕಂಪ್ನಿಗಳು ಮಾಡ್ತಿರೋ ಟ್ರಾನ್ಸಾಕ್ಷನ್ಸ್ಗಳನ್ನ ಈಗ ಅವರು ಏನೋ ಒಂದು ಬೇರೆ ಸ್ಟೇಟ್ಗೆ ನಮ್ಮ ಅಗ್ರಿಕಲ್ಚರ್ ಸಾಮಗ್ರಿಗಳನ್ನ ಅಥವಾ ನಮ್ಮ ರೈತರು ಬೆಳೆದಿರೋದನ್ನ ಅಥವಾ ಸಮ್ ಮೆಂಬರ್ಗಳು ಬೆಳೆದಿರೋದನ್ನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಮಾರಬೇಕು ಅಥವಾ ಗೌರ್ಮೆಂಟ್ ಸಂಸ್ಥೆಗಳಿಗೆ ಮಾರಬೇಕು ಅಂದ್ರೆ ಜಿ ಎಸ್ ಟಿ ರಿಜಿಸ್ಟ್ರೇಷನ್ ಇಲ್ಲದೇ ಇವಾಗ ಮಾರೋಕ್ಕಾಗಲ್ಲ. ಯಾಕೆಂದರೆ ತುಂಬ ಪ್ರೊಸೀಜರು ಮತ್ತು ಎಲಿಜಿಬಿಲಿಟಿ ಕ್ರೈಟೀರಿಯಾದಲ್ಲಿ ಜಿ ಎಸ್ ಟಿ ಕೂಡ ಒಂದು. ಈಗ ನಾನು ಜಿ ಎಸ್ ಟಿನ ಒಂದ್ಸಲಿ ರಿಜಿಸ್ಟ್ರೇಷನ್ ತೊಗೊಂಡ್ಮೇಲೆ ಆ ಪದಾರ್ಥಕ್ಕೆ ಟ್ಯಾಕ್ಸ್ ಇಲ್ಲ ಅಂದರೂ ನಾನು ಬಿಲ್ ಅರ್ದು ಅದಕ್ಕೆ ಜಿ ಎಸ್ ಟಿಲಿ ಟ್ಯಾಕ್ಸ್ ಬರಲ್ಲ ಅಂತಲೇ ನಾನು ಪ್ರತಿ ತಿಂಗಳು ರಿಟರ್ನ್ ಸಬ್ಮಿಟ್ ಮಾಡಲೇಬೇಕಾಗತ್ತೆ. ಏನು ಟ್ಯಾಕ್ಸ್ ಬರಲಿಲ್ಲ ಅಂದರೂ ಕೂಡ ಟ್ಯಾಕ್ಸ್ ಬರಲ್ಲ ಅನ್ನೋದನ್ನು ಕೂಡ ನಾನೇ ಅದನ್ನು ದಾಖಲಾತಿಗಳನ್ನ ಮೇಂಟೈನ್ ಮಾಡಬೇಕಾಗತ್ತೆ. ಅದರಲ್ಲದೇ ಈಗ ನಾನು ರೈತರಿಗೆ ಫರ್ಟಿಲೈಸರ್ಸ್ನ ಕಂಪ್ನಿಯಿಂದ ಬೈ ಮಾಡಿ ಅಥವಾ ಸರ್ಕಾರಿ ಕಾರ್ಪೊರೇಷನ್ಸ್ ಮತ್ತು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಿಂದ ಕನ್ಸೆಷನಲ್ ಬೆಲೆಗೆ ನಾನು ಫರ್ಟಿಲೈಸರ್ಸ್ ಅಥವಾ ಬೇರೆ ಬೇರೆ ಎಕ್ವಿಪ್ಮೆಂಟ್ಗಳನ್ನ ನನ್ನ ಮೆಂಬರ್ ರೈತರುಗಳಿಗೆ ನಾನು ಸಪ್ಲೈ ಮಾಡ್ತೀನಿ ಅಂತ ಅಂದ್ಕೊಳ್ಳಿ. ಅದಕ್ಕೂ ಕೂಡ ಜಿ ಎಸ್ ಟಿ ತುಂಬಬೇಕಾಗುತ್ತೆ. ಯಾಕೆಂದರೆ ಅದೆಲ್ಲ ಕಮರ್ಷಿಯಲ್ ವಸ್ತುಗಳು, ಬೇರೆ ಒಬ್ಬ ನಾರ್ಮಲ್ ವ್ಯಕ್ತಿ ಮಾರಾಟ ಮಾಡಿದ್ರೆ ಹೆಂಗೆ ಜಿ ಎಸ್ ಟಿ ಅಪ್ಲೈ ಆಗುತ್ತೋ ಹಂಗೆ ನಾವು ಆ ಟ್ರಾನ್ಸಾಕ್ಷನ್ಗಳಿಗೂ ಜಿ ಎಸ್ ಟಿನ ಕಲೆಕ್ಟ್ ಮಾಡಿ ಕಟ್ಟಬೇಕಾಗುತ್ತೆ. ಇದನ್ನು ನಿರ್ವಹಣೆ ಮಾಡುವಾಗ ತುಂಬ ಬೆನಿಫಿಟ್ಸು ಇದೆ. ಜಿ ಎಸ್ ಟಿಲಿ ಅಥವಾ ಇನ್ಕಮ್ ಟ್ಯಾಕ್ಸಲ್ಲಿ ನಾವು ಏನು ನಿರ್ವಹಣೆ ಮಾಡಬೇಕಾದ್ರೆ ಪೇ ಮಾಡಬೇಕಾದ್ರೆ ಬೆನಿಫಿಟ್ಸು ಇದೆ. ಅದನ್ನು ಕರೆಕ್ಟಾಗಿ ಪೂರಕ ದಾಖಲೆಗಳನ್ನ ಮೇಂಟೈನ್ ಮಾಡಿ ಕಾನೂನನ್ನ ಪಾಲನೆ ಮಾಡಿ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ಗಳನ್ನ ನಾವು ಮುಂಚೆನೆ ತಿಳ್ಕೊಂಡು ಅದಕ್ಕೆ ಪ್ರೈಸ್ ಫಿಕ್ಸ್ ಮಾಡುವಾಗಿರ್ಬೋದು, ಬೇರೆಯವ್ರ ಜೊತೆ ನಾವು ಪರ್ಚೇಸ್ ಆರ್ಡ್ರ್ಗಳನ್ನ ಅಥವಾ ಸೇಲ್ ಆರ್ಡ್ರ್ಗಳನ್ನ ತೀರ್ಮಾನ ಮಾಡೋ ಟೈಮಲ್ಲೇ ನಾವು ಏನು ಇದಕ್ಕೆ ಇಂಪ್ಲಿಕೇಶನ್ಸ್ ಬರುತ್ತೆ ಅನ್ನೋದು ಅದನ್ನು ತಿಳ್ಕೊಂಡು ಮಾಡಿದ್ರೆ ನಾವು ನೀಟಾಗಿ ಬರ್ಡನ್ ಆಗದೇ ಇರೋ ರೀತಿ, ಟ್ಯಾಕ್ಸ್ ಬರ್ಡನ್ ಅಂತ ಏನು ಕರಿತೀವಿ ಅದನ್ನು ಆಗದೇ ರೀತಿ ತುಂಬ ಒಳ್ಳೆ ವಿಧಾನದಲ್ಲಿ ಕಂಪ್ನಿನ ನಡೆಸ್ಕೊಂಡು ಹೋಗ್ಬೋದು. ಮಂಜು ಅವ್ರು ಹೇಳಿದ್ರು ಇನ್ಕಮ್ ಟ್ಯಾಕ್ಸಲ್ಲಿ ನಮಗೆ ಕೆಲವು ಎಕ್ಸಂಪ್ಷನ್ಸ್ ಇದೆ ಅಂತ. ನಮಗೆ ಈಗ ಇನ್ಕಮ್ ಟ್ಯಾಕ್ಸಲ್ಲಿ ನಮ್ಗೆ ತುಂಬ ಬಂದಿರೋ ಕೇಸ್ಗಳಲ್ಲಿ, ಬಟ್ ಅದು ಪ್ರೊಡ್ಯೂಸರ್ ಕಂಪ್ನಿ ಬಿಟ್ಟು ಕೋಪರೇಟಿವ್ ಸೊಸೈಟೀಸು, ಬಟ್ ಇನ್ಕಮ್ ಟ್ಯಾಕ್ಸು ಸೇಮು. ಏನಾಗುತ್ತೆ, ಎಕ್ಸಂಪ್ಷನ್ ಕ್ಲೈಮ್ ಮಾಡಬೇಕು ಅಂದರೆ ರಿಟರ್ನ್ಸನ್ನು ವಿತ್ ಇನ್ ದಿ ಡ್ಯೂ ಡೇಟಲ್ಲೇ ಫೈಲ್ ಮಾಡಿರಬೇಕು. ಫಾರ್ ಎಕ್ಸಾಂಪಲ್ ಈ ಸೆಕ್ಷನ್ಸು ನೀವು ಕ್ಲೈಮ್ ಮಾಡಲೇ ಇಲ್ಲ, ರೇಟಾ ಫೈಲ್ ಮಾಡಿದ್ರೆ ಯಾವಾಗ ನಿಮಗೆ ಬೆನಿಫಿಟ್ ಸಿಗಲ್ಲ ಎಕ್ಸಂಪ್ಷನು? ಕೊಟ್ಟೋಗ್ಬಿಡ್ತೀವಿ, ನಿಮಗೆ ನೋಟಿಸ್ ಬರ್ತದೆ ಯಾವಾಗ ಮಾಡೋಕೆ ಹೋದಾಗ ನಿಮಗೆ ಡ್ಯೂ ಡೇಟ್ ಆಗೋಗ್ಬಿಟ್ಟಿದೆ ಮಾಡೋಕ್ಕೆ, ಅದು ಮತ್ತೆ ನೀವು ಕೋರ್ಟ್ಗೆ ಹೋಗಿ ಎಲ್ಲ ಮಾಡಿ ತುಂಬ ಹೊಡೆದಾಡಬೇಕಾಗತ್ತೆ. ಅದು ಒಂದು. ಎರಡನೇದು, ನೀವೇನು ಸೇಲ್ ಮಾಡ್ತಿದ್ದೀವಿ ಅಲ್ಲಿ ಎರಡು ಥರ ಇರ್ತದೆ, ನಾನು ಎಕ್ಸಂಪ್ಟೆಡ್ ಇರ್ಬೋದು, ಜಿ ಎಸ್ ಟಿಲಿ ಇನ್ನೊಂದು ಟ್ಯಾಕ್ಸಬಲ್ ಇರ್ಬೋದು. ಎಕ್ಸಂಪ್ಟೆಡ್ಗೆಲ್ಲ ನಾನು ಬಿಲ್ ಆಫ್ ಸಪ್ಲೈ ಅಂತ ಕೊಡಬೇಕು, ಅದು ತುಂಬ ಇಂಪಾರ್ಟೆಂಟು. ನೀವು ನಾನು ಏನೇ ಮಾರ್ತೀನಿ ನಂಗೆ ದುಡ್ಡು ಬರುತ್ತಲ್ಲ ಅದಕ್ಕೆ ನಾನು ಬಿಲ್ ಕೊಡಬೇಕು. ಈಗ ನಾವು ಅಂಗಡಿಗೆ ಹೋದಾಗ ತೊಗೊಂಡಾಗ ನಮಗೆ ಬಿಲ್ ಕೊಡ್ತಾರಲ್ಲ, ಹಂಗೆ ಜಿ ಎಸ್ ಟಿ ಕಾದಲ್ಲಿ ಬಿಲ್ ಇಶ್ಯೂ ಮಾಡೋದು ಕಂಪಲ್ಸರಿ ಕಾನೂನಲ್ಲಿ, ಅದು ಬಿಲ್ ಇಶ್ಯೂಲೇ ಮಾಡಬೇಕು ಪ್ರತಿಯೊಬ್ಬನೇ. ನಾವೀಗ ಹಾರ್ಸ್ ರೋಡಲ್ಲಿ ಹೋಗ್ತೀವಿ, ಏನಾದರೂ ಅಂಗಡಿಯಲ್ಲಿ ಪರ್ಚೇಸ್ ಮಾಡಿದಾಗ ನಮಗೆ ಬಿಲ್ ಕೊಡ್ತಾರೆ ಅವರು. ಅದೇ ಥರ ನಾವು ಬೇರೆಯವರಿಗೆ ಸೇಲ್ ಮಾಡಿದಾಗ ನಾವು ಬಿಲ್ ಕೊಡಬೇಕು. ನಾವು ಸೇಲ್ ಮಾಡಿದ್ರೆ ಎರಡು ಥರ ಇರ್ತದೆ, ಒಂದು ಟ್ಯಾಕ್ಸಬಲ್ ಇರುತ್ತೆ ಇಲ್ಲ ಅಂದರೆ ಎಕ್ಸಂಪ್ಟೆಡ್ ಇರ್ತದೆ. ಟ್ಯಾಕ್ಸಬಲ್ಗೆಲ್ಲ ನಾನು ಟ್ಯಾಕ್ಸ್ ಇನ್ವೆಸ್ಟ್ ಅಂತ ಕೊಡಬೇಕು, ಎಕ್ಸಂಪ್ಟೆಡ್ಗೆಲ್ಲ ನಾನು ಬಿಲ್ ಆಫ್ ಸಪ್ಲೈ ಅಂತ ಕೊಡಬೇಕು. ಒಂದರಲ್ಲೇ ಎರಡು ಕೊಡ್ತಿದ್ದೀನಿ ಸರ್, ಅವಾಗ ಕಮ್ ಅಂತ ಕೊಡೋಣ, ಟ್ಯಾಕ್ಸ್ ಇನ್ವೆಸ್ಟ್ ಕಮ್ ಬಿಲ್ ಆಫ್ ಸಪ್ಲೈ ಅಂತ ಒಂದು ಕೊಟ್ಟರಾಗುತ್ತೆ. ಈಗ ನಾವು ದೊಡ್ಡ ದೊಡ್ಡ ಮಾಲ್ಗೆ ಹೋಗ್ತೀವಿ, ಮಾಲಲ್ಲಿ ನಾವು ತೊಗೊಂಡ್ರೆ ತರಕಾರಿ ತೊಗೊತೀವಿ, ಬಟನ್ ತೊಗೊಂಡಿರ್ತೀವಿ, ಅವಾಗ ಅವ್ನು ಎರಡಕ್ಕೂ ಕೊಡಲ್ಲ, ಒಂದರಲ್ಲೇ ಏನು ಮಾಡ್ತಾನೆ ಮಿಕ್ಸ್ ಮಾಡಿ ಒಂದರಲ್ಲಿ ಕಮ್ ಅಂತ ಹೇಳಿ ಕೊಟ್ಬಿಡ್ತಾನೆ. ಸೊ ಅದು ತುಂಬ ಕಂಪ್ನಿಗಳು ಅದನ್ನು ಗಮನ ಇಟ್ಕೋಬೇಕು. ಮತ್ತು ನಂದು ಮತ್ತೆ ಒಂದು ಅವ್ರ ಮೇಲೆ ಮನವಿ ಏನಂತ ಅಂದರೆ, ಟ್ರಾನ್ಸಾಕ್ಷನ್ ಎಲ್ಲ ಮುಗಿಸಿ ಹೋಗೋಕ್ಕಿಂತ ಮೊದಲೇ, ಟ್ರಾನ್ಸಾಕ್ಷನ್ ಹಾಕಿಂತ ಮೊದಲೇ ಅವ್ರ ಜೊತೆನು ಕನ್ಸಲ್ಟೆಂಟ್ ಜೊತೆ ನೀವು ಮಾಹಿತಿ ತೊಗೊಂಡು ಮಾಡ್ಕೊಳ್ಳಿ. ಜಸ್ಟ್ ಲೈಕ್ ಮೆಡಿಸಿನ್ ಥರ ನಾವು ಸೆಲ್ಫ್ ಮೆಡಿಕೇಷನ್ ಮಾಡ್ಕೊಳ್ಳಲ್ಲ, ನಮಗೆ ದೇಹಕ್ಕೆ ಏನಾದ್ರು ತೊಂದರೆ ಆದರೆ ಏನು ಮಾಡ್ತೀವಿ, ನಾವೇ ತೊಗೊಳ್ಳಲ್ಲ ಮಾತ್ರ, ಡಾಕ್ಟರ್ ಹತ್ರ ಹೋಗ್ತೀವಿ ಫಸ್ಟು. ಅವ್ರು ಹೇಳ್ದಂಗೆ ಕೇಳ್ತೀವಿ, ಇಲ್ಲೂ ಅಷ್ಟೇ, ನೀವು ಅವ್ರ ಸಿ ಎಗಳ ಹತ್ರ ಹೋಗಿ ಅವ್ರು ಕೇಳ್ಕೊಂಡು ಆಮೇಲೆ ವ್ಯವಹಾರ ಮಾಡಿ. ಸರ್, ಈಗ ಚಾರ್ಟೆಡ್ ಅಕೌಂಟೆಂಟ್ಸ್ ಅಂತಲೂ ಇರ್ತಾರೆ, ಕಂಪನಿ ಸೆಕ್ರೆಟರೀಸ್ ಅಂತಲೂ ಇರ್ತಾರೆ, ಇಬ್ಬರೂ ಬೇಕಾಗ್ತಾರೆ ಅಥವಾ ಯಾರು ಒಬ್ಬರು ಸಾಕ? ಕಂಪ್ನಿ ಸೆಕ್ರೆಟರಿ ಇಟ್ಕೊಂಡ್ರೆ ಸಿ ಎ ಬೇಕು. ಸಿ ಎ ಇಟ್ಕೊಂಡ್ರೆ ಆನ್ಯುವಲ್ ಫೈಲಿಂಗು ಸಿ ಎನೆ ಮಾಡ್ಬೋದು. ಆಮೇಲೆ ಒಂದು 5 crore ಯಾವುದು ಜಾಸ್ತಿ ಇದೆ ಟರ್ನ್ ಓವರ್, ಅವ್ರು ಕಂಪಲ್ಸರಿ ಕಂಪ್ನಿ ಸೆಕ್ರೆಟರಿನೇ ಏನು ಮಾಡ್ಕೋಬೇಕು, ಅಪಾಯಿಂಟ್ಮೆಂಟ್ ಕೊಬೇಕು. ಟರ್ನ್ ಓವರ್ ಕಂಪ್ನೀಸ್ ಆ್ಯಕ್ಟಲ್ಲಿ ಅದು ಕಂಪಲ್ಸರಿ ಇದೆ. ಓಕೆ, ಇಟ್ಸ್ ಮ್ಯಾಂಡೇಟರಿ ಅಪಾಯಿಂಟ್ಮೆಂಟ್ ಆಫ್ ಕಂಪ್ನಿ ಸೆಕ್ರೆಟರೀಸು. ಜನರಲ್ ಏನಾಗುತ್ತೆ, ಈ ಕಂಪ್ನೀಸ್ ಕಂಪ್ಲೇನ್ಸಸ್ ಹೇಳಿದ್ನಲ್ಲ ಫೈಲಿಂಗ್ ಎಲ್ಲ, ತುಂಬ ಟೆಕ್ನಾಲಜಿ ತುಂಬ ಚೇಂಜಸ್ ಆಗ್ತಾ ಇರ್ತದೆ. ಅದಕ್ಕೆ ಏನು ಮಾಡ್ತಾರೆ, ಪ್ರೊಫೆಷನಲ್ ಕಂಪ್ನಿ ಸೆಕ್ರೆಟರೀಸ್ಗಳಿಗೆ ಕೊಟ್ಬಿಡ್ತಾರೆ ಮಾಡ್ತಾರೆ. ಯಾಕೆಂದರೆ ಅವರು ಡೇ ಇನ್ ಡೇ ಔಟ್ ಏನು ಮಾಡ್ತಾರೆ, ಕಂಪ್ನೀಸ್ ಆ್ಯಕ್ಟೇ ಮಾಡ್ತಾ ಇರ್ತಾರೆ. ಬಟ್ ಅವರು ಆಡಿಟ್ ಮಾಡೋಂಗಿಲ್ಲ. ಸೊ ಅವಾಗ ನೀವು ಎಡಿಟ್ ಕೋಬೇಕು, ಯಾರು ಆಡಿಟ್ ಮಾಡೋಕ್ಕೆ ಚಾರ್ಟರ್ಡ್ ಅಕೌಂಟೆಂಟ್ ಕಂಪಲ್ಸರಿ. ಫೈಲಿಂಗ್ ಮಾಡೋಕ್ಕೆ ಅದು ಕೆಲವರು ಸಿ ಎಗಳೇ ಎಲ್ಲ ಮಾಡ್ತಾರೆ, ಏನು ಆಡಿಟು ಮಾಡ್ತಾರೆ, ಮತ್ತು ನಿಮಗೆ ಫೈಲಿಂಗು ಮಾಡಿಕೊಡ್ತಾರೆ ಎಲ್ಲ. ಆನ್ಯುವಲ್ ಫೈಲಿಂಗು, ಆನ್ಯುವಲ್ ಫೈಲಿಂಗು ಸಿ ಎ ಅಥವಾ ಕಂಪ್ನಿ ಸೆಕ್ರೆಟರಿ ಮಾಡ್ಬೇಕಂತ ಏನಿರಲ್ಲ, ಯಾರೊಬ್ರು ಮಾಡಿದ್ರು ಆಗುತ್ತೆ. ಅಂದರೆ ಇಬ್ಬರು ಬೇಕಾಗ್ತಾರೆ. ಈಗ ಇಬ್ಬರು ನಿಮ್ಮದು ಫೈನಾನ್ಷಿಯಲಿ ನಿಮಗೆ ಸ್ಟ್ರಾಂಗ್ ಇದ್ದರೆ ಇಬ್ಬರು ಇಟ್ಕೊಂಡು ಒಳ್ಳೆಯದು, ನಿಮ್ಮದು ಫೈನಾನ್ಷಿಯಲ್ ಸ್ಟ್ರೆಂತ್ ಮೇಲೆ ಹೋಗೋದು. ಇಬ್ಬರು ಬೇಕಾಗ್ತಾರೆ ಇವಾಗಿನ ಚಾಲೆಂಜಿಂಗ್ ಸಿಚುವೇಶನ್ಸ್ಗೆ. ಎಲ್ಲ ಸರ್ವಿಸಸ್ನು ಒಬ್ಬರೇನೆ ಅಥವಾ ಸಿ ಎನೇ ಕೊಡೋಕ್ಕಾಗಲ್ಲ. ಈಗ ಪ್ರೊಡ್ಯೂಸರ್ ಕಂಪ್ನೀಸ್ಗಳಲ್ಲಿ ನಾವು ಗಮನಿಸ್ದಾಗೆ ಮೆಂಬರ್ಸ್ಗಳನ್ನ ನಾವು ಆ್ಯಡ್ ಮಾಡ್ಕೊಳ್ತಾ ಹೋಗ್ತೀವಿ. ಯಾರಾದರೂ ನಮ್ಮ ಪ್ರೊಡ್ಯೂಸರ್ ಕಂಪ್ನಿಗೆ ಯಾರು ಆಸಕ್ತ ರೈತರು ಅಥವಾ ಫಾರ್ಮರ್ಸು ನಾವು ಮೆಂಬರ್ಸ್ ಆಗಿ ಬರ್ತೀವಿ ಅಂತಂದರೆ ಅದಕ್ಕೆ ತುಂಬ ದಾಖಲಾತಿಗಳು ಮತ್ತು ಆರ್ ಒ ಸಿ ಫಾರ್ಮ್ಸ್ ಅಂತ ಏನು ಹೇಳ್ತೀವಿ ಅದನ್ನು ಫೈಲ್ ಮಾಡಬೇಕಾಗತ್ತೆ. ಇದಕ್ಕೆ ಕರೆಕ್ಟಾಗಿ ಗೈಡ್ ಮಾಡಿ ಮತ್ತು ಅದಕ್ಕೆ ಡೆಡಿಕೇಟೆಡ್ ಸರ್ವಿಸಸ್ ಕೊಡೋರನ್ನ ನಾವು ಅಪ್ರೋಚ್ ಮಾಡಿದ್ರೆ ತುಂಬ ಉತ್ತಮ. ಮತ್ತು ಫಾರ್ಮ್ಸು ಮತ್ತು ಏನು ಪೂರಕವಾದ ದಾಖಲಾತಿಗಳು, ಈಗ ಬೋರ್ಡ್ ರೆಸೊಲ್ಯೂಷನಿಂದ ಇರ್ಬೋದು, ಅದಕ್ಕೆ ಬೋರ್ಡ್ದು ಅಪಾಯಿಂಟ್ಮೆಂಟ್ ಲೆಟ್ರ್ ಇರ್ಬೋದು, ಮತ್ತು ಬೇರೆ ಬೇರೆ ಪೂರಕ ದಾಖಲೆಗಳನ್ನ ಮೇಂಟೈನ್ ಮಾಡೋಕ್ಕೆ ಕಂಪನಿ ಕಾಯ್ದೆ ಪ್ರಕಾರ ಕಂಪನಿ ಸೆಕ್ರೆಟರಿಗಳು ಉತ್ತಮವಾದ ವ್ಯಕ್ತಿಗಳು. ಏಕೆಂದರೆ ಅವರು ಕಂಪನೀಸ್ ಆ್ಯಕ್ಟಲ್ಲೇ ಪೂರ್ಣವಾಗಿ ಅವ್ರನ್ನ ತೊಡಗಿಸ್ಕೊಂಡಿರ್ತಾರೆ. ಸೊ ಅವರು ಕಂಪನಿ ಸೆಕ್ರೆಟರಿಗಳು ತುಂಬ ಡೆಡಿಕೇಟೆಡ್ ಸರ್ವಿಸ್ ಕೊಡ್ತಾರೆ. ಬಟ್ ಇದು ಪ್ರೊಡ್ಯೂಸರ್ ಕಂಪ್ನಿಗಳಲ್ಲಿ ನಾನು ಆಗಲೇ ಫಸ್ಟ್ ಟೈಮ್ ಹೇಳುವಾಗಲ ಫೈನಾನ್ಷಿಯಲ್ ಕನ್ಸ್ಟ್ರೆಂಟ್ಸಲ್ಲಿ ಅಥವಾ ಹ್ಯೂಮನ್ ರಿಸೋರ್ಸ್ ಅವೈಲೆಬಿಲಿಟಿಲಿ ಅವ್ರಿಗೆ ಆಕ್ಸೆಸಬಿಲಿಟಿ ಇದೆಯಾ, ಅದು ಕೂಡ ಒಂದು ಚಾಲೆಂಜಾಗಿ ಒಳಪಡುತ್ತೆ. ನಾವು ಕೂಡ ಕಂಪ್ನಿ ಸೆಕ್ರೆಟರಿಗಳು ಆರ್ ಒ ಸಿ ಕಾಂಪ್ಲೈನ್ಸ್ ಅಂದಿರ್ಬೋದು, ಮೆಂಬರ್ಸುದು ಏನೇನು ಎ ಜಿ ಎಮ್ ಕಾಲ್ ಫಾರ್ ಮಾಡೋದ್ರಿಂದ ಇಡ್ಬೋದು, ನೋಟಿಸ್ಗಳು ಕೊಡೋದ್ರಿಂದ ಇಡ್ಬೋದು, ಮೆಂಬರ್ಸ್ಗಳನ್ನ ಆ್ಯಡ್ ಮಾಡೋದ್ರಿಂದ ಇಡ್ಬೋದು, ಬೋನಸ್ ಕೊಡೋದ್ರಿಂದ ಇಡ್ಬೋದು, ಅಥವಾ ಲಿಮಿಟೆಡ್ ರಿಟರ್ನ್ಸಿಂದ ಕೊಡೋದ್ರಿಂದ ಇಡ್ಬೋದು. ಮೆಂಬರ್ಸ್ಗಳನ್ನು ಕೆಲವರು ಬಿಟ್ಟೋಗ್ತಾ ಇರ್ತಾರೆ, ಅದನ್ನು ಅವ್ರನ್ನ ಹೆಂಗೆ ಕಾನೂನು ಪ್ರಕಾರ ಅವ್ರ ಶೇರ್ಸ್ನ ಹೆಂಗೆ ಸರೆಂಡರ್ ಮಾಡಿಸಿ ಇನ್ನೊಬ್ಬ ಕಂಪ್ನಿಗೆ ಅಥವಾ ಬೇರೆಯವ್ರಿಗೆ ಟ್ರಾನ್ಸ್ಫರ್ ಮಾಡಿಸಿ ಅವ್ರಿಗೆ ಏನು ಕೊಡಬೇಕಾಗಿರೋ ಶೇರ್ ಮೊತ್ತನ ಹಿಂದಿರುಗಿಸೋದು, ಅದಕ್ಕೆ ಪೂರಕವಾದ ದಾಖಲೆ ಮತ್ತು ಆರ್ ಒ ಸಿ ಪರ್ಮಿಷನ್ ತೊಗೊಳ್ಳೋದು, ಇದನ್ನೆಲ್ಲನೂ ಕಾನೂನು ಪ್ರಕಾರನೇ ಮಾಡಬೇಕಾಗತ್ತೆ. ಸೊ ಯಾವುದೇ ಕೂಡ ಇಂಟರ್ನಲ್ ಡಾಕ್ಯುಮೆಂಟೇಷನ್ ನಡೆಯಲ್ಲ. ಅಂತಿಮವಾಗಿ ಏನಾದ್ರು ಹೇಳೋದಿದ್ರೆ ಹೇಳ್ಬಿಡಿ. ಅದನ್ನೇ ನಾವು ಹೇಳಿದ್ದಲ್ಲ, ತುಂಬ ಕಂಪ್ಲೇನ್ಸಸ್ಸು ಮಾಡ್ದಲ್ಲೇ ತುಂಬ ಸಫರ್ ಆಗಿರೋ ಜಾಸ್ತಿ ಇದೆ ಕಂಪ್ನಿಗಳು. ಸೊ ದಯವಿಟ್ಟು ಎಲ್ಲ ನಿಮ್ಗೇನೇನು ಕಂಪ್ಲೇನ್ಸ್ ಫಸ್ಟು ಅದನ್ನು ತಿಳ್ಕೊಳ್ಳಿ, ಎಲ್ಲ ವಿತ್ ಇನ್ ದಿ ಡ್ಯೂ ಡಿಟೇಲ್ ಮಾಡಿ. ಅನಾವಶ್ಯಕವಾಗಿ ಯಾವುದು ಲೇಟ್ ಫೀ ಫೈನ್ ಹತ್ರ ಕಟ್ಟಕ್ಕೆ ಹೋಗಬೇಡಿ. ಎಲ್ಲ ಟ್ರಾನ್ಸಾಕ್ಷನ್ ಮಾಡೋಕ್ಕಿಂತ ಮೊದಲು ಕೇಳ್ಕೊಂಡು ಮಾಡಿ ಅಷ್ಟೇ. ಅಂದರೆ ಈಗ ನೀವಿಬ್ಬರು ಚಾರ್ಟೆಡ್ ಅಕೌಂಟೆಂಟ್ಸ್ ಒಂದು ಹೇಳಿ, ರೈತರು ಅಥವಾ ರೈತ ಉತ್ಪಾದಕ ಸಂಸ್ಥೆಗಳು ಇಷ್ಟೆಲ್ಲ ಕಷ್ಟಗಳ ನಡುವೆನು ಚೆನ್ನಾಗಿ ಕೆಲಸ ಮಾಡ್ಬೋದು ಅಂತ ತಮ್ಗೆ ಅನಿಸುತ್ತೆ? ಅಂದರೆ ಅದು ಆಸಕ್ತಿ ಮೇಲೆ ಹೋಗುತ್ತೆ. ಆಮೇಲೆ ಗ್ರಾಮೀಣ ಪ್ರದೇಶದಲ್ಲಿ ತುಂಬ ಪೊಟೆನ್ಷಿಯಲ್ ಇದೆ, ಇಷ್ಟು ಏನು ಅರ್ಬನಲ್ಲಿ ಇದೆ ಅಷ್ಟು ಕಾಂಪಿಟೇಷನ್ ಇಲ್ಲ ಅಲ್ಲಿ, ಇಲ್ಲಿ ಗ್ರಾಮೀಣದಲ್ಲಿ ಎಸ್ಪೆಷಲಿ ಅಗ್ರಿಕಲ್ಚರ್ ಪ್ರೊಡ್ಯೂಸು ಪ್ರಾಡಕ್ಟಲ್ಲೆಲ್ಲ ಆದರೆ ಅವ್ರಿಗೆ ತುಂಬ ಇದೆ, ಎಕ್ಸ್ಪೋರ್ಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಇವಾಗ ನಮಗೆ ಎಸ್ಪೆಷಲಿ ಎಳ್ನೀರಿದೆ, ನಾನು ನಮ್ಮ ಮುದ್ದೂರು ಮಾರ್ಕೆಟ್ ನೋಡಿದ್ದೀರಾ, ಎಳ್ನೀರು ಎಷ್ಟು ಹೋಗುತ್ತೆ ಬಾಂಬೆ ಡೆಲ್ಲಿಗೆಲ್ಲ ಅದು. ಸೊ ನೀವು ಇಂಟರ್ನ್ಯಾಷನಲ್ ಮಾರ್ಕೆಟ್ ಥಿಂಕ್ ಮಾಡ್ಬೋದು. ಅಂದರೆ ಒಬ್ಬ ಒಳ್ಳೆಯ ಚಾರ್ಟೆಡ್ ಅಕೌಂಟೆಂಟು ಒಬ್ಬ ಒಳ್ಳೆಯ ಕಂಪ್ನಿ ಸೆಕ್ರೆಟರಿನ ಇಟ್ಕೊಂಬಿಟ್ಟು ಕಂಪ್ನಿಯನ್ನು ಉತ್ತಮವಾಗಿ ನಡೆಸಬಹುದು ಅನ್ನೋದು ನಿಮ್ಮ ವಿಚಾರ? ಕಂಪ್ನಿ ಚೆನ್ನಾಗಿ ಬೆಳೆದ್ರೆ ನಮಗೂ ಒಳ್ಳೆಯದು, ಕಂಪ್ನಿ ಸೆಕ್ರೆಟರಿಗೂ ಒಳ್ಳೆಯದು, ಷೇರುದಾರರಿಗೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ, ಬೆಳಿಬೇಕು ಬಿಸ್ನೆಸ್ ಚೆನ್ನಾಗಿ ಅಲ್ವಾ? ಬೋರಯ್ಯ, ಬಸವಯ್ಯ, ದೊಡ್ಡಯ್ಯ, ಸಣ್ಣಯ್ಯ ಎಲ್ಲ. ರೈತ ಬಾಂಧವರೇ, ಪ್ರತಿದಿನ ಸಂಜೆ 6:50 ಪ್ರಸಾರವಾಗುವ ಕೃಷಿ ರಂಗ ಕಾರ್ಯಕ್ರಮಗಳನ್ನು ಮತ್ತೆ ಮತ್ತೆ ಕೇಳಬೇಕಾ? ಹಾಗಿದ್ರೆ ನಮ್ಮ ಯೂಟ್ಯೂಬ್ ಚಾನೆಲ್ ಎಐಆರ್ ಮೈಸೂರು 100.6 ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಮ್ಮ ಕೃಷಿ ಕಾರ್ಯಕ್ರಮಗಳು ಇದರಲ್ಲಿ ಯಾವಾಗಲೂ ಲಭ್ಯ. ಕೇಳಿ ಆನಂದಿಸಿ ಮೈಸೂರು ಆಕಾಶವಾಣಿಯ ಕೃಷಿ ರಂಗ ಕಾರ್ಯಕ್ರಮಗಳನ್ನು. ಒಳ್ಳೆಯದು ಮಹೇಶ್ ಅವರೇ ಮತ್ತು ಮಂಜು ಅವರೇ, ಇದುವರೆಗೂ ರೈತ ಉತ್ಪಾದಕ ಕಂಪನಿಗಳು ಯಾವ ರೀತಿ ಹಣಕಾಸಿನ ನಿರ್ವಹಣೆಯನ್ನು ಮಾಡಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ವಿವರವಾಗಿ ತಾವು ಮಾಹಿತಿಯನ್ನು ನೀಡಿದ್ರಿ. ವಂದನೆಗಳು, ನಮಸ್ಕಾರ. ನಮಸ್ಕಾರ ಸರ್, ಥ್ಯಾಂಕ್ ಯು ಸರ್. ನಮ್ಮ ಕಂಪನಿ ರೈತ ಉತ್ಪಾದಕರ ಕಂಪನಿ. ಮೈಸೂರಿನ ಚಾರ್ಟರ್ಡ್ ಅಕೌಂಟೆಂಟ್ಗಳಾದ ಬಿವಿ ಮಹೇಶ್ ಮತ್ತು ಕೆ ಮಂಜು ಅವರೊಂದಿಗೆ ರೈತ ಉತ್ಪಾದಕ ಕಂಪನಿಗಳಲ್ಲಿ ಹಣಕಾಸು ನಿರ್ವಹಣೆಯನ್ನು ಕುರಿತ ಸಂವಾದವನ್ನು ಕೇಳಿದಿರಿ. ಬರುವ ವಾರ ಜೋಳ ಹಾಗೂ ಕಡಲೆ ಬೇಸಾಯ ಮತ್ತು ಮಾರಾಟವನ್ನು ಕುರಿತು ಮುಷ್ಟೂರೇಶ್ವರಸ್ವಾಮಿ ರೈತ ಉತ್ಪಾದಕ ಕಂಪನಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಪಿ ರಾಜಣ್ಣ ಅವರೊಂದಿಗೆ ಸಂದರ್ಶನವಿದೆ. ನಮ್ಮ ಹೊಲ ನಮ್ಮ ಬೆಳೆ ಪೂರ್ಣ ಲಾಭದ ನ್ಯಾಯ ಸಮಬಾಳು ಸಮಪಾಲು ಎಂಬುದೇ ಕಂಪನಿಯ ಧ್ಯೇಯ. ನಮ್ಮ ಕಂಪನಿ ರೈತ ಉತ್ಪಾದನಾ ಸಂಸ್ಥೆಗಳ ಸಬಲೀಕರಣ ಕುರಿತ ಬಾನುಲಿ ಸರಣಿ ಕೇಳಿದಿರಿ. ವೃತ್ತಿಪರತೆಯು ಕೌಶಲ್ಯ ದುಡಿಮೆಯ ಕಂಪನಿ ಅಡಿಪಾಯ ಬೆಳೆಯೋಣ ಕೊಳ್ಳೋಣ ಮೌಲ್ಯ ವರ್ಧಿಸಿ ಮಾರೋಣ. ಸಹಯೋಗ ಕೇಂದ್ರೀಯ ಆಹಾರ ತಂತ್ರಜ್ಞಾನ ಸಂಶೋಧನಾಲಯ, ಸಮೂಹ ಸಂವಹನ ಹಾಗೂ ಪತ್ರಿಕೋದ್ಯಮ ವಿಭಾಗ ಮೈಸೂರು ವಿಶ್ವವಿದ್ಯಾನಿಲಯ ಹಾಗೂ ವಿಕಸನ ಗ್ರಾಮೀಣ ಹಾಗೂ ನಗರಾಭಿವೃದ್ಧಿ ಸಂಸ್ಥೆ ಮಂಡ್ಯ. ಬನ್ನಿರಿ ರೈತರೇ ಒಗ್ಗಟ್ಟಾಗಿ ಕಂಪನಿ ಕಟ್ಟೋಣ, ಕೃಷಿಯು ಕೂಡ ಉದ್ಯಮ ಎಂಬುದ ಸಾಧಿಸಿ ತೋರೋಣ. ಶೀರ್ಷಿಕೆ ಗೀತೆ ರಚನೆ ರಮೇಶ್ ಪಿ ರಂಗಸಮುದ್ರ, ರಾಗ ಸಂಯೋಜನೆ ಹಾಗೂ ಗಾಯನ ನಿತಿನ್ ರಾಜಾರಾಮ್ ಶಾಸ್ತ್ರಿ, ವಾದ್ಯ ಸಹಕಾರ ತುಮಕೂರು ಬಿ ರವಿಶಂಕರ್ ಹಾಗೂ ದಿವ್ಯಶ್ರೀ. ಕಂಪನಿ ಕಂಪನಿ ಕೂಡಿಸಿ ನಾವು ಲಾಭವ ಬೆಳೆಸೋಣ, ರೈತರ ಬವಣೆಗೆ ಸಾಲದ ಶೂಲಕ್ಕೆ ಕಡಿವಾಣ ಹಾಕೋಣ. ಸಹಗಾಯನ ಹಾಗೂ ನಿರ್ಮಾಣ ನೆರವು ಆರ್ ಲೋಕೇಶ್ವರಿ. ನಮ್ಮ ಕಂಪನಿ ಇದು ನಮ್ಮ ಕಂಪನಿ ನಮ್ಮ ಕಂಪನಿ. ಪರಿಕಲ್ಪನೆ ಹಾಗೂ ನಿರ್ಮಾಣ ಎನ್ ಕೇಶವ ಮೂರ್ತಿ. ಇದು ನಮ್ಮ ಕಂಪನಿ ರೈತ ಉತ್ಪಾದಕರ ಕಂಪನಿ. ರೈತ ಬಾಂಧವರೇ, ನಮ್ಮ ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ರೇಡಿಯೋ ಕಿಸಾನ್ ದಿನದ ಅಂಗವಾಗಿ ಮೈಸೂರಿನ ಆಯುಷ್ ಸೆಮಿನಾರ್ ಹಾಲಿನಲ್ಲಿ ಏರ್ಪಾಡಾಗಿದ್ದ ವೇದ ಕೃಷಿ ಕುರಿತ ಕಾರ್ಯಾಗಾರದಲ್ಲಿ ವೇದ ಕೃಷಿಯ ಪ್ರಾಮುಖ್ಯತೆ ಕುರಿತು ಬೆಂಗಳೂರಿನ ವಾಲ್ಮೀಕಿ ರಂಗಾಚಾರ್ ಶ್ರೀನಿವಾಸ್ ಅವರು ಮಾಡಿದ್ದ ಭಾಷಣದ ಅವತರಣಿಕೆ ಮೂಡಿಬರಲಿದೆ. ಈಗ ಒಂದು ಕೃಷಿ ಗೀತೆಯನ್ನು ಕೇಳೋಣ. ಒಂದೊಂದು ನೀರಹನಿ ಅಮೂಲ್ಯ ಖನಿ.